ಇದೆಲ್ಲ ನನ್ನ ಸೂರ್ಯಪಾನ, ಕಡ್ಲೆ, ಗೋಧಿ, ಸಮಗ್ರ ಕೃಷಿ. ಸಮಗ್ರ ಕೃಷಿ ಮಾಡ್ತಾ ಇದ್ರಿ, ಅದರಲ್ಲಿ ಪ್ರಮುಖ ಆಗಿದ್ದು ಆಡು ಸಾಕಾಣಿಕೆ ಅಂತ ಹೇಳಿದ್ರಿ. ಇದಕ್ಕಿಂತಲೂ ಮುಂಚೆ ತಾವು ಆರ್ಥಿಕ ಸಂಕಷ್ಟದಲ್ಲಿ ಇದ್ರಿ ಅಂತ ನಾವು ಕೇಳಿದ್ವಿ. ಆಡದಾಗ ಹೆಂಗ್ ಮಾಡಿದ್ರಿ ಮತ್ತು ತಾವು ಯಾವ ರೀತಿ ಒಂದು ಆರ್ಥಿಕ ಸಂಕಷ್ಟದಿಂದ ಹೊರಗೆ ಬಂದ್ರಿ, ಆ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಮಾಡಿಕೊಡ್ರಿ. ನಾನು 23ನೇ ವರ್ಷದೊಳಗೆ ನನ್ನ ಎಜುಕೇಶನ್ ಮುಗಿಸ್ಕೊಂಡು ನಾನು ದುಬೈಗೆ ಹೋದನ್ರಿ. ಅಲ್ಲಿಂದ ಬಹಳಷ್ಟು ವರ್ಷ ನಾನು ಅಲ್ಲಿ ದುಬೈದಾಗಿದ್ದು 18-20 ವರ್ಷ ತನಕ ಅಲ್ಲಿ ನನ್ನ ಕಾಲ ಕಳೆದು ಒಬ್ಬ ಲೇಬರ್ ಆಗಿ ಕೆಲಸ ಮಾಡಿ ನಂತರ ಮ್ಯಾನೇಜರ್ ತನ ಅಲ್ಲಿ ಹೋದನ್ರಿ. ಆ ಪೋಸ್ಟ್ನಲ್ಲಿ ನಾನು 1.5 ಲಕ್ಷ ರೂಪಾಯಿ ಸ್ಯಾಲರಿ ಇಟ್ಟು ನಾನು ಹೋಗಿ ನನ್ನ ಊರಿಗೆ ಏನ್ರೆ ಮಾಡಬೇಕು, ನನ್ನ ಜನರಿಗೆ ನಮ್ಮ ಮಣ್ಣಿಗೆ ಏನ್ರೆ ಮಾಡಬೇಕು, ನನ್ನ ಜೀವನದ ಗುರಿ ಬರೇ ಅರಬರ್ ಸಂಬಂಧ ದುಡಿದಲ್ಲ ಅಂತ ವಿಚಾರ ಮಾಡಿಕೊಂಡು ನಾನು 1.5 ಲಕ್ಷ ರೂಪಾಯಿ ಪಗಾರ ಇದ್ದಿದ್ದು ನಾನು ರಿಸೈನ್ ಮಾಡಿ ರಾಜೀನಾಮೆ ಕೊಟ್ಟು ಭಾರತಕ್ಕೆ ಬಂದೇನ್ರಿ. 7 ವರ್ಷದಿಂದ ಇಲ್ಲಿ ಬಂದು ನಾನು ಕೃಷಿ ಬಗ್ಗೆ ಅವಲಂಬನೆ ಮಾಡಿ ಒಂದು 35 ಎಕರೆ ಜಮೀನು ತಗೊಂಡೆ. ತಗೊಂಡು ಅಲ್ಲಿ ಕೃಷಿ ಮಾಡ್ಲಕ್ ಪ್ರಯತ್ನ ಮಾಡಿದೆ. ಎಲ್ಲಾನು ಮಾಡಿದ್ರು ಏನೋ ಒಂದ್ ತಪ್ಪು ಮಾಡ್ಲಾಕತ್ತೀವಿ ಅಂತೇಳಿ ನಮ್ಗೆ ಫೇಲ್ ಆಗ್ಲಕತ್ತದ. ರೈತರು ನಾವೆಲ್ಲರೂ ದೇಣೆದೊಳಗೆ ಯಾಕೆ ಸಾಯ್ಲಕ್ಕಂತೀವಿ ಅಂತ ನಾನು ಆಳವಾಗಿ ವಿಚಾರ ಮಾಡಿದಾಗ, ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ವಿಚಾರ ಮಾಡಿದಾಗ ನನಗ ಹೈನುಗಾರಿಕೆ ಬಗ್ಗೆ ವಿಚಾರ ಹೊಳಿತ್ರಿ, ಅದ್ರಾಗೂ ಲಾಸ್ ಆಗತ್ತು. ಮತ್ತೆ ಎಮ್ಮಿ ಸಾಕಾಣಿಕೆ, ಎಮ್ಮಿದು ಆಕಳದು ಇದು ಬಾಯ್ಲರ್ ಕೋಳಿ ಎಲ್ಲಾನು ವಿಚಾರ ಮಾಡಿದಾಗ ಲಾಸ್ ಆಯ್ತು. ಈಗ ಹೇಳಿದ್ರಿ ಆರ್ಥಿಕ ಸಂಕಷ್ಟ ಇದ್ದಾಗ ದುಬೈ ಅನ್ನೋ ಒಂದು ಕೊಲ್ಲಿ ರಾಷ್ಟ್ರಗಳಿಗೆ ಹೋಗಿ ತಾವು ಒಂದು ಅನುಕೂಲ ಆರ್ಥಿಕವಾಗಿ ಅನುಕೂಲ ಮಾಡ್ಕೊಂಡ್ ಬಂದು ಇಲ್ಲಿ 35 ಎಕರೆ ಜಮೀನು ಮಾಡಿ ಆಮೇಲೆ ಯಾವುದು ಕೃಷಿ ಮಾಡ್ಬೇಕಂತ ವಿಚಾರ ಮಾಡುವಾಗ ಎಲ್ಲ ಕಡೆಗೆ ತಮಗ ತೊಂದರೆನೆ ಕಾಣ್ತು. ಕೊನೆಗೆ ತಮಗ ಕಂಡಿದ್ದು ಯಾವುದು ಒಂದು ಆ ಬಗ್ಗೆ ಹೇಳ್ರಿ. ಆಡು ಸಾಕಾಣಿಕೆ ಇಸ್ ದ ಬೆಸ್ಟ್ ಬಿಸ್ನೆಸ್ ಐ ಎವರ್ ಫೌಂಡ್ ಇನ್ ಮೈ ಅಗ್ರಿಕಲ್ಚರ್. ಇದು ಸಪೋರ್ಟಿಂಗ್ ರೀ. ಆಡು ಸಾಕಾಣಿಕೆಯಲ್ಲಿ ಎಲ್ಲ ಒಂದು 5,000 ಜನರಿಗೆ ನಾನು ಇಂಟರ್ವ್ಯೂ ತಗೊಂಡಿದ್ರು. ಪ್ರತಿಯೊಬ್ರು ಯಾರು ಸಿಗ್ತಾರೋ ಅವ್ರಿಗೆ ಕೇಳಿ ನಾನು, ಸರ್ ಆಡು ಸಾಕಾಣಿಕೆ ಮಾಡಿ ನೀವು ಏನ್ರ ನುಕ್ಸಾನ್ ಆಗಿದ್ದೀವಿ ಅಥವಾ ಕೇಳಿರೋ ಅಂದ್. ಏ ಇಲ್ರಿ, ಆಡು ಸಾಕಾಣಿಕೆ ಕುರಿ ತಗೊಂಡವ್ರು ಎಲ್ಲ ಕುಬೇರ ಆತಾರೆ. ಕುರಿ ಮಾಡಿ ಮಕ್ಕಳು ಮದುವೆ ಮಾಡ್ಯಾರ, ಕುರಿ ಮಾಡಿ ಮಕ್ಕಳಿಗೆ ಓದಿಸ್ಯಾರ, ಕುರಿ ಮಾಡಿ ಹೊಲ ತಗೊಂಡಾರ, ಕುರಿ ಮಾಡಿ ಮನೆ ಕಟ್ಟ್ಯಾರ, ಎಲ್ಲಾನು ಇದೇ ಕೇಳ್ತಾನೆ. ಪಾಸಿಟಿವೇ ಕೇಳಿದ್ರೆ ನೆಗೆಟಿವ್ ಏನು ಕೇಳಲ್ಲ. ನಂತರ ನಾನು ಒಂದು ನಿರ್ಧಾರಕ್ಕೆ ಬಂದು ಅದ್ರ ಬಗ್ಗೆ ಅಭ್ಯಾಸ ಇಂಟರ್ನೆಟ್ನಲ್ಲಿ ಸ್ಟಡಿ ಮಾಡಿದೆ, ನಾನು ಟ್ರೈನಿಂಗ್ ತಗೊಂಡೆ, ಎಲ್ಲ ಸರಿಯಾಗಿ ಧೀರವಾಗಿ ಅಭ್ಯಾಸ ಮಾಡಿ ನಾನು ಒಂದು ನಿರ್ಧಾರವನ್ನು ತಗೊಂಡು ಆಡು ಸಾಕಾಣಿಕೆ ಮಾಡಿದ್ರೆ. ಆಡು ಸಾಕಾಣಿಕೆ ಮಾಡಿ ಮೊದಲು ಸ್ವಲ್ಪ ಮಾಡಬೇಕಂತ ನಾನು 62 ಆಡ ಮರಿ ಕೂಡಿ 2,10,000 ರೂಪಾಯಿಗೆ ತಗೊಂಡೆ. ನಾನು ತಗೊಂಡ್ರೆ ಅದು ಬೆಳೆಸ್ಕೋತ್ ಹಂಗೆಂಗ್ ಅನುಭವ ಬರ್ತಾ ಹಂಗೆಂಗ್ ಅದಕ್ಕೆ ದಾಣಿ ಮಿಶ್ರಣ ಅಲ್ಲಿ ಹಸಿ ಮೇವು ಒಣ ಮೇವು ಎಲ್ಲ ಹಾಕೋತ್ ಬಂದಾಗ ನನಗೆ ಅದರೊಳಗೆ ಇಷ್ಟು ಪ್ರಾಫಿಟ್ ಅನ್ನಿಸ್ತಾರೆ. ನಾನು ಯಾವುದು ಒಕ್ಕಲ್ತನ ಯಾವ್ದು ಮತ್ತೊಂದು ಬೆಳೆನೇ ಬೆಳೆದು ಬೇಡ, ಇದನ್ನೇ ಮಾಡಿದ್ರೆ ನಾವು ಕೋಟಿಗಟ್ಟಲೆ ಕಳಿಸಬಹುದು ಅಂತ ಒಂದು ಪಕ್ಕಾ ನಿರ್ಧಾರ ಆಯ್ತರೆ. ಅವಾಗ ನಾನು 500 ಆಡು ಸಾಕಾಣಿಕೆ ಒಂದು ಪ್ರೊಜೆಕ್ಟ್ ತಯಾರು ಮಾಡಿದ್ದೀನಿ. ಇನ್ನೂ 1,500 ಅಂದ್ರೆ 2,000 ಪ್ರೊಜೆಕ್ಟ್ ಮಾಡ್ಬೇಕನ್ನಂತ ನನ್ನ ಇಷ್ಟ ಐತಿ. ಅದನ್ನೇ ರೈತರಿಗೆ ಎಲ್ಲರಿಗೂ ಸಹಾಯ ಆಗಲಿ, ಎಸ್ಪೆಷಲಿ ನಮ್ಮ ಬಿಜಾಪುರ ಜಿಲ್ಲಾ, ಗುಲ್ಬರ್ಗ ಜಿಲ್ಲಾ, ಬಾಗಲಕೋಟ್ ಜಿಲ್ಲಾ, ಬೀದರ್ ಜಿಲ್ಲಾ, ಇವೇನು ಒಣ ಪ್ರದೇಶ ಅದಾವಲ್ರಿ, ಒಣ ಪ್ರದೇಶ ಕುರಿ ಮತ್ತು ಆಡು ಸಾಕಾಣಿಕೆಗೆ ಹೇಳಿ ಮಾಡಿಸಿದ್ದು. ಕೇಳಿದ್ರಲ್ಲ ರೈತರೇ, ಅವರು ಹೇಳಿದ್ರು ಕುರಿ ಸಾಕಾಣಿಕೆ ಮಾಡಿ ಕುಬೇರರಾಗ್ರಿ ಅಂತ. ಅವರು ಅದೇ ರೀತಿ ಆಗಿದಾರ. ಮತ್ತು ಅವರು ಇನ್ನೂ ಒಂದು ಮಾತು ಹೇಳಿದ್ರು, ಏನು ಅಂದ್ರೆ ಅವರು ಒಮ್ಮೆ ಕುರಿ ಸಾಕಾಣಿಕೆ ಕುರಿತು ದಡಗನೆ ಬಾಯಿಗೆ ಹೋಗಿ ಬಿದ್ದಂಗೆ ಮಾಡಲಿಲ್ಲ, ಅವರು ಅದರ ಬಗ್ಗೆ ಸಮಗ್ರ ಅಧ್ಯಯನ ಮಾಡಿಕೊಂಡು ಜ್ಞಾನ ಪಡ್ಕೊಂಡು ಆಮೇಲೆ ಅವರು ಸಾಕಾಣಿಕೆ ಮಾಡಿದ್ರು, ಅದರಿಂದ ಅವರು ಯಶಸ್ವಿ ಕೂಡ ಆದರು. ಈ ಕುರಿ ಸಾಕಾಣಿಕೆಗೆ ಯಾವ ರೀತಿ ಈ ಪ್ರದೇಶ ಸೂಕ್ತ ಅಂತ ಹೇಳ್ತಿದ್ರಿ, ಆ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ನೀಡ್ರಿ. ಈ ಕುರಿ ಮತ್ತು ಆಡು ಸಾಕಾಣಿಕೆ ರೀ ಒಣ ಹವೆ ಒಣ ಪ್ರದೇಶ. ಇದು ನಾ ಏನ್ ಜಿಲ್ಲೆಗಳು ಹೇಳದನ್ರಿಗೆ, ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ, ಬೀದರ್, ರಾಯಚೂರು ಇವು ಜಿಲ್ಲೆಗಳಲ್ಲಿ ಒಣ ಹವೆ ಹೆಚ್ಚಿರ್ತದೆ, ಮಳೆ ಹೆಚ್ಚು ಬರೋದಿಲ್ಲ, ಹಸಿರು ಹೆಚ್ಚಿಲ್ಲ. ಇದಕ್ಕೆ ಇದು ಬಹಳಷ್ಟು ಸೂಕ್ತವಾದ ಜಾಗ. ಇದು ಇದನ್ನ ನಾವು ಮಲೆನಾಡಿನಾಗ ಮಾಡಿದ್ರೆ ಅಲ್ಲಿ ಸಕ್ಸಸ್ ಆಗಲ್ರಿ. ಯಾಕಂದ್ರೆ ಹಸಿರು ಇರ್ತದ, ಥಂಡಿ ಇರ್ತದ, ಮತ್ತೆ ಯಾವತ್ತು ಮಳೆ ಬರ್ತಿರ್ತದ. ಹಸಿರು ಇದಕ್ಕೆ ಹೆಚ್ಚು ಇಷ್ಟ ಇಲ್ರಿ ಕುರಿ ಮತ್ತು ಆಡು ಸಾಕಾಣಿಕೆಗೆ. ಇದು 70% ಒಣ ಮೇವು ತಿಂತದ, 30% ಹಸಿರು ಮೇವನ್ನು ಇಷ್ಟಪಡ್ತದ. 70% ಒಣ ಮೇವಿನಲ್ಲಿ ಶೇಂಗಾದ ಹೊಟ್ಟು, ತೊಗರಿ ಹೊಟ್ಟು, ಜೋಳದ ಹೊಟ್ಟು, ಉರುಳಿ ಹೊಟ್ಟು, ಮೆಟ್ಗಿ ಹೊಟ್ಟು ಮತ್ತೆ ಇನ್ನಿತರ ಯಾವುದೇ ಹೊಟ್ಟಲ್ಲಿ ಹೊಟ್ಟು ಬಹಳ ಇಷ್ಟಪಡ್ತದ. ನಂತರ ಜೋಳದ ಕಣಿಕೆ, ಈ ಸಜ್ಜಿ ಕಣಿಕೆ ಇವೆಲ್ಲ ಚಾಪ್ ಕಟರ್ ಮಷಿನ್ ಹಾಕಿ ಸ್ವಲ್ಪ ಉಪ್ಪಿನ ನೀರು ಹೊಡೆದು ಸ್ವಲ್ಪ ಬೆಲ್ಲ ನೀರು ಹೊಡೆದು ಅದಕ್ಕೆ ಸ್ವಲ್ಪ ರುಚಿ ಬರಂಗ್ ಮಾಡಿದ್ರೆ ಬಹಳ ಚಂದ ತಿತ್ತವ್ರು. ಇನ್ನು ಹಸಿಮೇವನೊಳಗೆ ಸುಬಾಬುಲ್ಲ, ಕುದುರೆ ಮೆಂತೆ, ಹೆಜ್ ಲೂಸರ್ನ, ಇದು ಲೂಸರ್ನು ಅಂತಾರೆ ಇದಕ್ಕೆ ಕುದುರೆ ಮೆಂತೆಗೆ, ಹೆಜ್ ಲೂಸರ್ನ್ ಮತ್ತೊಂದು ಬರ್ತದೆ, ಕರಿ ಜಾಲಿ, ಬೀಜ ಇಲ್ಲ ಮುಳ್ಳಿಲ್ಲರ ಜಾಲಿ ಅದು. ನಂತರ ಇದು ನಮ್ಮ ಚಡರಿ ಜಾಲಿ, ಕರಿ ಜಾಲಿ ದೊಡ್ಡದು, ಬನ್ನಿ ತಪ್ಪಲ, ಬೇವಿನ ತಪ್ಪಲ, ಎಲ್ಲಾ ತಪ್ಪುಗಳು, ನುಗ್ಗಿ ತಪ್ಪಲ, ಎಲ್ಲಾ ತಪ್ಪುಗಳು ನಮ್ಮ ಮನುಷ್ಯನಿಗೆ ಬೇಡಾದ ತಪ್ಪಲುಗಳನ್ನು ತಿಂದು ಅದು ದೊಡ್ಡದಾಗ್ತದೆ. ಇದು 30% ಆದ್ರೆ ಸಾಕು. ಒಣಮೇವು 70%, ಹಸಿಮೇವು 30%. ದಾಣಿ ಮಿಶ್ರಣ ಒಂದು ಆಡಿ ಬಾಳಾದ್ರೆ 100 ಗ್ರಾಂ ಕೊಡಬೇಕು. ಇಷ್ಟರಿಂದ ಕೊಟ್ಕೊತು ಸರಿಯಾಗಿ ಮೇಂಟೈನ್ ಮಾಡಿದ್ರು ಹೋದ್ರೆ ಸ್ವಚ್ಛವಾದ ನೀರು ಸ್ವಚ್ಛವಾದ ಶೆಡ್ ಅನ್ನು ಇಟ್ಕೊಂಡು ಹೋದ್ರೆ ಇವಕ್ಕೆ ಯಾವುದು ರೋಗ ಬರೋದಿಲ್ಲ. ರೋಗ ಇದಕ್ಕೆ ಭಾಳ ಆದ್ರೆ ಒಂದು ಎರಡು ಮೂರು ರೋಗ ಬರ್ತಾವ, ಮೂರು ವ್ಯಾಕ್ಸಿನ್ ಬರ್ತಾವ. ಇದ್ರದ್ದು ಒಂದು ಇಟಿ ಅಂತ ಇಂಜೆಕ್ಷನ್ ಬರ್ತದೆ, ಮಳೆಗಾಲಕ್ಕಿಂತಲೂ ಮೊದಲು ಒಂದು 21 ದಿವಸ ಮೊದಲು ಕೊಡಬೇಕು. ಮತ್ತೆ FMD ಅಂತ ಬರ್ತದೆ, ಮತ್ತೆ PPR ಅಂತ ಬರ್ತದೆ. ಈ ವರ್ಷನಾಗ ಮೂರು ಇಂಜೆಕ್ಷನ್ ಕೊಟ್ಟರೆ ಏನು ರೋಗ ಬರೋದಿಲ್ಲ. ಮತ್ತೆ ಕುರಿ ಮರಿಗೆ ಹುಟ್ಟಿದ್ರಿಂದ ಒಂದು ತಿಂಗಳ ಒಳಗೆ ಚೆನ್ನಾಗಿ ಜೋಪಾನ ಮಾಡಬೇಕು. ಇದು ಎಟ್ಟಂದ್ರೆ ಹಾಲು ಕಡಿಮೆ ಕುಡಿಸಬೇಕು ಮರಿಗಳಿಗೆ, ಯಾಕಂದ್ರೆ ಡೈಜೆಷನ್ ಪವರ್ ಕಡಿಮೆ ಇರ್ತದೆ. ಅದಕ್ಕೆ ಹಾಲು ಕಡಿಮೆ ಕುಡಿಸೋದ್ರಿಂದ ಅವಕ್ಕೆ ಸಾಯಿದಿಲ್ಲ, ಉಚ್ಚಗೊಳ್ಳೋದಿಲ್ಲ, ಸಾಯಿದಿಲ್ಲ, ಅಂದ್ರೆ ಡಿಸೆಂಟ್ರಿ ಹತ್ತೋಲ್ಲ ಅವಕ್ಕೆ. ಅದನ್ನ ಇಷ್ಟೇ ಸ್ವಲ್ಪ ನಾವು ಮ್ಯಾನೇಜ್ಮೆಂಟ್ ಮಾಡಿದ್ರೆ ನಮ್ಗೆ 100% ಇದು ಪ್ರಾಫಿಟ್ ಐತ್ರಿ. ಒಂದು 100 ಆಡನ್ನ ಸಾಕಾಣಿಕೆ ಮಾಡಿದ್ರೆ ಒಂದ್ ವರ್ಷಕ್ಕೆ ಎಲ್ಲಾ ನಿಮ್ ಖರ್ಚು ತೆಗೆದು, ಆಳುಗಳು ಪಗಾರ ತೆಗೆದು, ಮತ್ತೆ ಡಾಕ್ಟರ್ ಏನು ಗುಳಿಗೆ ಎಣ್ಣೆ ತರ್ತಾರೆ ಅದು ತೆಗೆದು, ನಂತರ ಅದ್ರ ಒಣಮೇವು ಖರೀದಿ ಮಾಡಿದ್ದು ಅದು ತೆಗೆದು, ಎಲ್ಲಾ ತೆಗೆದು ನಿಮಗೆ ಒಂದು ವರ್ಷಕ್ಕೆ 900,000 ರೂಪಾಯಿ 100 ಆಡಿಗೆ ನೀವು ಸಾಧನೆ ಮಾಡಕ್ ಅರ್ನ್ ಮಾಡ್ಲಕ್ ಅಂದ್ರೆ ಗಳಿಸ್ಲಕ್ ಸಾಧ್ಯ ಐತಿ. ಇದು ನಾವು ಮಾಡಿದ್ದೀನಿ, ನೀವು ಬಂದು ನೋಡಬಹುದು. ನಾನು ಇದರ ಸಂಬಂಧೆ ಒಂದು ನಮ್ಮ ರೈತರಿಗೆ ಸಹಾಯ ಆಗಲಿ ಅನ್ನುವಂತೇಳಿ ಪ್ರೈವೇಟ್ ನಲ್ಲಿ ಕುರಿ ಮತ್ತು ಆಡು ಸಾಕಾಣಿಕೆ ಸಲಹಾ ಕೇಂದ್ರನ ಸಿಂದಗಿಯಲ್ಲಿ, ಬಿಜಾಪುರ ಜಿಲ್ಲಾ ಸಿಂದಗಿಯಲ್ಲಿ ತೆಗೆದಿದ್ದೇನೆ. ಈಗಾಗಲೇ 800 ರೈತರು ನನ್ನ ಹತ್ರ ರಿಜಿಸ್ಟರ್ ಮಾಡಿದ್ದಾರೆ. 200 ಜನರಿಗೆ ನಾನು ಈಗಾಗಲೇ 20-25 ಜನರಿಗೆ ಒಂದೊಂದು ಬ್ಯಾಚ್ ಮಾಡಿ ನಾನು ಟ್ರೈನಿಂಗ್ ಕೊಟ್ಟಿದ್ದೀನಿ. ಆ ಟ್ರೈನಿಂಗ್ ಸರ್ಟಿಫಿಕೇಟ್ ಕೊಡ್ತೇನೆ, ರಿಜಿಸ್ಟರ್ ಮಾಡಿದ್ದೀನಿ, ಸರ್ಟಿಫಿಕೇಟ್ ಕೊಡ್ತೀನಿ. ಅದರೊಳಗೆ 200 ಜನರೊಳಗೆ 42 ಫಾರ್ಮ್ ಸದ್ಯ ರೆಡಿ ಮಾಡ್ತಾ ಇದ್ದಾರೆ. ಅದರೊಳಗೆ 20-22 ರೆಡಿ ಆಗಿದ್ದವ್ರೆ, ಇನ್ನು ಜನರು ರೆಡಿ ಮಾಡ್ತಾರೆ, ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ. ಒಟ್ಟು ನನ್ನ ಒಂದು ಉದ್ದೇಶ ಹೇಳುವುದಂದ್ರೆ ಈ 4-5 ಜಿಲ್ಲೆಗಳಲ್ಲಿ ನಾನು ಹೇಳಿದ್ದು 100% ಸೂಕ್ತವಾದ ವಲಯ ಇದೆ. ಇದರಲ್ಲಿ ಆಡು ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡಿದರೆ ರೈತರು ಯಾರು ದೇಣೆದಾಗ ಇರುವುದಿಲ್ಲ, ದೇಣೆದಿಂದ ಹೊರಗೆ ಬರಲಕ್ಕೆ ಸಾಧ್ಯ ಐತಿ. ಮತ್ತೆ ಇನ್ನೊಂದು, ಯಾವುದೇ ಕೆಲಸ ಮಾಡಲಿ ಕುರಿ ಮತ್ತು ಆಡು ಸಾಕಾಣಿಕೆ ಮಾಡೋದಕ್ಕಿಂತ ಮೊದಲು ನಾಲೆಜ್ ಬಹಳ ಮುಖ್ಯ ಐತಿ. ಇಂಗ್ಲಿಷ್ನಾಗ ಒಂದು ಮಾತು ಹೇಳ್ತಾರೆ, ನಾಲೆಜ್ ವಿದೌಟ್ ಆಕ್ಷನ್, ಆಕ್ಷನ್ ವಿದೌಟ್ ನಾಲೆಜ್, ಬೋತ್ ವಿಲ್ ನಾಟ್ ಹೆಲ್ಪ್. ಇದರ ಅರ್ಥ, ಎಲ್ಲಿ ನಾಲೆಜ್ ಇರ್ತದೋ, ಎಲ್ಲಿ ಜ್ಞಾನ ಇರ್ತದೋ, ಅಲ್ಲಿ ಆಕ್ಷನ್ ಇರಬೇಕು. ಅಂದ್ರೆ ಅಲ್ಲಿ ಕಾರ್ಯ ಇರಬೇಕು, ಕ್ರಿಯೆ ಇರಬೇಕು. ನಾಲೆಜ್ ಇಟ್ಕೊಂಡು ಕ್ರಿಯೆ ಇದಾಗ ಬರಲಿಲ್ಲಪ್ಪ ಅಂದ್ರೆ ಅದನ್ನು ಸಹಾಯ ಆಗಲ್ಲ. ಬರೇ ಕ್ರಿಯೆ ಮಾಡ್ಕೋತ ಹೋಗಿ ನಾಲೆಜ್ ಇಲ್ಲದ ಏನ್ ತಪ್ಪು ಮಾಡಿ ಅದು ಲಾಸ್ ಆಗೋದು, ಅದನ್ನು ಸಫಲ ಆಗೋದಿಲ್ಲ. ನೀವು ಸಫಲ ಆಗ್ಬೇಕಂದ್ರೆ ನಾಲೆಜ್ನು ಬೇಕು, ಅದರ ಜೊತೆಗೆ ಕ್ರಿಯೆನು ಬೇಕು, ಅಂದ್ರೆ ಸಫಲ ಆಗಕ್ ಸಾಧ್ಯ ಆಗ್ತದೆ. ಇದಕ್ಕೆ ನೀವು ಆಡು ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡೋದಕ್ಕಿಂತ ಮೊದಲು ಟ್ರೈನಿಂಗ್ ಈಸ್ ಮಸ್ಟ್. ಟ್ರೈನಿಂಗ್ ನೀವು ತಗೊಳ್ಳಬೇಕು. ಟ್ರೈನಿಂಗ್ ತಗೊಂಡ್ರೆ ಡಿಟೇಲ್ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗ್ತದೆ. ಅದು ಶೆಡ್ ಹೆಂಗ್ ಕಟ್ಬೇಕು, ಯಾವ ಸೈಜ್ ಕಟ್ಬೇಕು, ಯಾವ ದಿಕ್ಕಿ ಕಟ್ಬೇಕು, ಮರಿಗಳಿಗೆ ಹೆಂಗ್ ಮಾಡ್ಬೇಕು, ಅದಕ್ಕೆ ರೋಗಗಳು ಏನ್ ಬರ್ತಾವ, ಅದಕ್ಕೆ ಆಹಾರ ಏನು, ಅದು ಪ್ರಿವೆನ್ಷನ್ ಮುನ್ನೆಚ್ಚರಿಕೆ ಹೆಂಗ್ ಕೈಕೊಳ್ಬೇಕು. ಮತ್ತೆ ಈಗ ಒಂದು ಹೈಡ್ರೋಪೋನಿಕ್ ಸಿಸ್ಟಮ್ ಅಂತ ಮೇವು ಬಂದಿದ್ರೆ ಸರ್, ಹಸಿರು ಮೇವು ನಮ್ಮ ಕೊರತೆಗಾಗಿ ಹೈಡ್ರೋಪೋನಿಕ್ ಸಿಸ್ಟಮ್ ಅಂದ್ರೆ ಮಣ್ಣು ಇಲ್ಲಾರ್ದೆ ಕಡಿಮೆ ನೀರಿನಲ್ಲಿ ಮೇವನ್ನ ಬೆಳಿಬಹುದು. ಈಗ 1 ಕಿಲೋ ಮೆಕ್ಕೆಜೋಳ ಹಾಕಿದ್ರೆ ಅದು 7-10 ದಿವಸನಾಗ ಅದು 7 ಕಿಲೋ ಆಗ್ತದೆ. ಅಂದ್ರೆ 1 ಕ್ವಿಂಟಲ್ ಮೆಕ್ಕೆಜೋಳ ನೀವು ಹಾಕಿದ್ರೆ 7 ದಿವಸದೊಳಗ ಅದು 7 ಕ್ವಿಂಟಲ್ ಆಗ್ತದೆ. ಈ ರೀತಿಯಿಂದ ಆ ಮೇವನ್ನ ನೀವು ಬರೀ 1/2 ಕಿಲೋನು ಒಂದು ಅಡಿಗೆ ಅಥವಾ ಕುರಿ ತಿನ್ನಿಸಿದ್ರೆ ಅದು ದಷ್ಟ ಪುಷ್ಟ ಆಗ್ತದೆ. ಅದು ವಾತಾವರಣದಲ್ಲಿ ಇರುವಂತಹ ಪೋಷಕಾಂಶಗಳು ಹೀರಿಕೊಂಡು ಅದು ಸದೃಢವಾದ ರಸಭರಿತ ಮತ್ತು ಪೋಷಕಾಂಶಗಳನ್ನು ತುಂಬಿದ ಮೇವನ್ನು ತಯಾರು ಮಾಡುತ್ತೆ. ಅಂತದ ಒಂದು ಹೊಸ ಹೊಸ ಟೆಕ್ನಾಲಜಿಯನ್ನು ನಾವು ಕಲಿತು, ನಾವು ರೈತರು ಕಮರ್ಷಿಯಲ್ ಆಗಿ ಬಿಸ್ನೆಸ್ ರೂಪದಲ್ಲಿ ನಾವು ಒಕ್ಕಲ್ತನ ಮಾಡಿದ್ದೆ ಆದ್ರೆ ನಾವು ಸಕ್ಸಸ್ ಆಗ್ತೀವಿ. ಇರ್ಲಂದ್ರೆ ನಾವು ಯಾವ ವಿಚಾರ ಮಾಡ್ತೀವಿ ಅದೇ ವಿಚಾರ ಮಾಡಿದ್ರೆ ಎಲ್ಲಿರ್ತೀವಿ ಅಲ್ಲೇ ಇರ್ತೀವಿ. ಆರ್ಥಿಕವಾಗಿ ನಮ್ಮ ಜೀವನ ಪರಿವರ್ತನೆ ಆಗಬೇಕಾದ್ರೆ ನಮ್ಮ ವಿಚಾರಗಳ ಪರಿವರ್ತನೆ ಬಹಳ ಮುಖ್ಯ ಐತಿ. ಇಫ್ ಯು ವಾಂಟ್ ಟು ಚೇಂಜ್ ಯುವರ್ ಲೈಫ್, ಚೇಂಜ್ ಯುವರ್ ಥಾಟ್ಸ್ ಅಂತಾರೆ ಇಂಗ್ಲಿಷ್ ನೊಳಗ. ಅಗರ್ ಆಪ್ ಜಿಂದಗಿ ಮೇ ಪರಿವರ್ತನ ಲಾನಾ ಹೇ, ಆಪ್ಕೋ ಅಪ್ನಾ ಸೋಚ್ ಬದಲನಾ ಬಹುತ್ ಜರೂರಿ ಹೈ. ಇಸ್ ತರ ಇದೇ ರೀತಿಯಾಗಿ ನಾವು ಕಂಟಿನ್ಯೂ ಮಾಡ್ಕೋತೀವಿ. ನಾವು ಕಲೀಲಕ್ ಪ್ರಯತ್ನ ಮಾಡ್ಬೇಕು, ಯಾವತ್ತು ಕಲೀಲಕ್ ಪ್ರಯತ್ನ. ನಮ್ಗೆ 100 ಎಕರೆ ಜಮೀನ್ ಇದ್ರೂ ಅವಶ್ಯಕತೆ ಇಲ್ಲ, ನಮ್ಗೆ 2-3 ಎಕರೆ ಜಮೀನ್ ಇದ್ದಲ್ಲೇ ನಾವು ಕೋಟಿ ಗಟ್ಟಲೆ ಗಳಿಸಬಹುದು. ಆದ್ರೆ ಏನ್ ಮಾಡಬೇಕು ಅದು ಬಹಳ ಮುಖ್ಯ ಐತಿ. ಹೆಂಗ್ ಮಾಡಬೇಕು ಅದು ಮುಖ್ಯ ಐತಿ. ಯಾವಾಗ ಮಾಡಬೇಕು, ಏನು, ಹೆಂಗ, ಯಾವಾಗ, ಇದು ಬಹಳ ಮುಖ್ಯ ಐತಿ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಾವು 100% ಸಕ್ಸಸ್ ಆಗ್ತೀವಿ ರೈತರು. ಈಗ ಸಮಗ್ರವಾಗಿ ಒಂದೇ ವಾಕ್ಯದಲ್ಲಿ ತಾವು ಹೇಳಿಬಿಟ್ರಿ ಎಲ್ಲ, ಕುರಿ ಸಾಕಾಣಿಕೆಯಿಂದ ಅದರದು ವೆಚ್ಚ, ಅದು ಶೆಡ್ ಯಾವ ರೀತಿ ನಿರ್ಮಾಣ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ರಿ. ಶೆಡ್ಡಿನ ಕುರಿತು ಇನ್ನೂ ಒಂದ್ ಸ್ವಲ್ಪ ನಮಗೆ ಹೆಚ್ಚಿನ ಮಾಹಿತಿ ನೀಡ್ರಿ. ಯಾಕಂದ್ರೆ ತಾವು ಶೆಡ್ ಅಂದ ಕೂಡಲೇ ಈಗ ಸಾಮಾನ್ಯವಾಗಿ ರೈತರು ನೆಲದ ಮೇಲೆ ಒಂದು ಪತ್ರ ಹಾಕಿ, ತಗಡನ್ನು ಹಾಕಿ ಅಥವಾ ಚಪ್ಪರ್ ತರ ಹಾಕಿ ಸುತ್ತ ಬೇಲಿ ನಿರ್ಮಾಣ ಮಾಡಿರ್ತಾರೆ. ತಾವು ಒಂದು ಬದಲಾವಣೆ ಮಾಡಿದಿರಿ, ಇದರಲ್ಲಿ ಏನು ವಿಶೇಷತೆ ಅದ, ಅದರ ಅನುಕೂಲತೆ ಏನು, ಅನನುಕೂಲತೆ ಏನು, ಮತ್ತು ಖರ್ಚು ವೆಚ್ಚ ಏನು, ಯಾವ ರೀತಿ ನಿರ್ಮಾಣ ಮಾಡಬೇಕು, ಆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳಿಸ್ರಿ. ಸರ್, ಶೆಡ್ ಅಂದ್ರೆ ಅದು ನೀವು 2-3 ತರ ಶೆಡ್ ಮಾಡಬಹುದು ಸರ್. ಒಂದು ಸಾಧಾರಣವಾದರೂ ಮಾಡಬಹುದು, ಇನ್ನೊಂದು ಕಷ್ಟ ಸ್ವಲ್ಪ ಹೆಚ್ಚಿಗೆ ಮಾಡಿ ಮಾಡಬಹುದು, ಇನ್ನೊಂದು ಹೈಟೆಕ್ ಮಾಡಬಹುದು. ನಮ್ಮ ನಮ್ಮ ಬಜೆಟ್, ನಮ್ಮ ನಮ್ಮ ಕೆಪಾಸಿಟಿ, ನಮ್ಮ ನಮ್ಮ ಯೋಗ್ಯತೆ ಎಟ್ಟಿರ್ತದೆ ಹಣದಿಂದ ಫೈನಾನ್ಸಿಯಲಿ, ಅದರ ಮೇಲೆ ಡಿಪೆಂಡ್ ಇದ್ರದು. ಈಗ ಸುತ್ತಕ ನೆರಕಿ ಹಚ್ಚಿ ಮ್ಯಾಲ್ ನಡು ಕಟ್ಟಿಗೆ ನಿಂದ್ರಿಸಿ ಮ್ಯಾಲ್ ಪತ್ರೆ ಹಾಕಿ ಸ್ವಲ್ಪ ನೆರಕಿ ಹಚ್ಚಿ ತೆಳಗ ಸ್ವಲ್ಪ ಪರ್ಸಿ ಹಚ್ಚಿ ಅದ್ ಪರ್ಸಿ ಒಂದ್ ಸ್ವಲ್ಪ ಡೌನ್ ಅಲ್ಲಿ ಮಾಡ್ಕೊ ಮುಂದೊಂದ್ ಸಣ್ಣ ಗಟ್ಟರ್ ಮಾಡಿದ್ರೆ ಅದು ಉಚ್ಚಿ ತೊಳೆದ ನೀರ ಹೋಗಿ ಟ್ಯಾಂಕ್ ಕೊಡ್ತಾರೆ. ಉಚ್ಚಿ 5 ರೂಪಾಯಿ ಲೀಟರ್ ಮಾರ್ತೇನೆ ರೀ ನಾನು. ತೊಳೆದ ನೀರ ಉಚ್ಚಿ ಕೂಡಿ ಹೋಗಿದ್ದು 5 ರೂಪಾಯಿ ಲೀಟರ್. ಇದು ನಿಂಬಿಗೆ ಯೂಸ್ ಆಗ್ತದ, ದಾಳಿಂಬ್ರಿಗೆ ಯೂಸ್ ಆಗ್ತದ, ದ್ರಾಕ್ಷಿಗೆ ಯೂಸ್ ಆಗ್ತದ, ಮತ್ತ ಕಾಯಿಪಲ್ಯ ಬೆಳಿಲಕ್ಕ ಯೂಸ್ ಆಗ್ತದ. ಒರೇ ಬರೀ ಒಣ ಹೊಲದಾಗ ಹೋಗಿ ಚೆಲ್ಲಿದ್ರು ಬೆಳಿ ಚಲೋ ಬರ್ತದ. ಈ ಕುರಿ ಕುಂದರ್ಸ್ತಾರಲ್ರಿ, ಬಂದಿರ್ತಾರ ಕುರಿ ಹೊಲದಾಗ ಕುಂದರ್ಸ್ತಾರ, ಅದ್ರ ಬೆಳಿ ಹೆಂಗ್ ಬರ್ತಾರ ಅಲ್ಲಿ. ಅದೇ ರೀತಿಯಿಂದ ಉಚ್ಚಿ ಬಹಳ ಮಹತ್ವ ಐತ್ರಿ. ಉಚ್ಚಿ ಪೂರಾ ಯೂರಿಯಾದ ಕೆಲಸ ಮಾಡ್ತಾರೆ, ಯೂರಿಯಾದಕ್ಕಿಂತ 10 ಪಚ್ಚ ಚಲೋ ಐತಿ. ಇದು ಯೂರಿಯಾದಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಕತ್ತ, ಇದ್ರ ಮಣ್ಣಿನ ಫಲವತ್ತತೆ ಹೆಚ್ಚಾಕತ್ತದ. ಅದೇ ರೀತಿಯಿಂದ ಗೊಬ್ಬರನು ಕೂಡ ರೀ. ಗೊಬ್ಬರ ನೀವು ನಿರ್ವಹಣೆ ಹೆಂಗ್ ಮಾಡ್ಬೇಕಪ್ಪ ಅಂದ್ರ, ಆ ಗೊಬ್ಬರನ್ನ ಬೀಸಬೇಕು. ಒಂದು ಗ್ರೈಂಡಿಂಗ್ ಮಷಿನ್ ಇರ್ತಾರೆ, ದಿವಸ ಅದನ್ನ ಒತ್ತಟ್ಟಿ ಒಣಗಿಸಿ ಚಕ್ರ ಬುಟ್ಟಿ ಹೊಡೆದು ಅದು ಗೊಬ್ಬರ ಒಣಗ್ತದ. ಆ ಗೊಬ್ಬರವನ್ನ ಗ್ರೈಂಡಿಂಗ್ ಮಿಷಿನ್ ಅಲ್ಲಿ ಬೀಸಿ 20 ಕಿಲೋದ ಒಂದು ಪ್ಯಾಕೆಟ್ DAP ಯೂರಿಯಾ ಬರ್ತಲ್ರ, ಅಂತ ಚೀಲ್ನಾಗ ಪ್ಯಾಕೆಟ್ ಮಾಡಿದ್ರೆ 20 ಕಿಲೋ ಹಿಡಿತಾರದು. 20 ಕಿಲೋಗ ನೀವು ಯಾರು ಬೇಕಾದವ್ರು ತೋತಾರ, ರೊಕ್ಕ ನಿಮ್ಗೆ ಅಡ್ವಾನ್ಸ್ ಕೊಟ್ಟು ಹೋಗ್ತಾರ, 300 ರೂಪಾಯಿಗೆ ಒಂದು ಬ್ಯಾಗ್ ಅಂದ್ರೆ 15 ರೂಪಾಯಿ ಕಿಲೋ ಗೊಬ್ಬರ ಹಾಕ್ತಾರದು. ಅದನ್ನ ನಾವು ಮಾಡಿದ್ರೆ ಈ ಗೊಬ್ಬರ ಒಂದು ಸಲ ಹಾಕಿದ್ರೆ 3 ವರ್ಷ ಬೆಳೆ ಬರ್ತದೆ. ಅದನ್ನೇ DAP ನಾವು ಒಂದು ಸಲ ಹಾಕಿದ್ರೆ ಒಂದೇ ಬೆಳೆ ಬರ್ತದೆ. ನಾವು DAP ಪದೇ ಪದೇ ಉಪಯೋಗ ಮಾಡೋದ್ರಿಂದ 10-15 ವರ್ಷದಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದ. ಈ ಕುರಿ ಗೊಬ್ಬರ ಹಾಕೋದ್ರಿಂದ, ಪದೇ ಪದೇ ಹಾಕೋದ್ರಿಂದ ಅದು ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡ್ತದೆ. ನೀವು ಇದರ ಜೊತೆಗೆ ನೀವು ಗೊಬ್ಬರವನ್ನು ಹೊಲಕ್ಕೆ ಉಪಯೋಗ ಮಾಡ್ಕೊತಾ ಹೋದ್ರಪ್ಪ, ಕುರಿ ಗೊಬ್ಬರ ಹೊಲಕ್ಕೆ ಉಪಯೋಗ ಮಾಡಿದ್ರಿಂದ ಹೊಲದಿಂದ ಅಲ್ಲಿಂದ ಇಳುವರಿ ಹೆಚ್ಚು ಬರ್ತದ, ಆದಾಯ ಹೆಚ್ಚು ಬರ್ತದ, ನಮ್ಮ ಕುರಿದಂಕರ ಬಂದೇ ಬರ್ತದ. ಈ ರೀತಿಯಾಗಿ ಡಬಲ್ ಆದಾಯ ಆಗ್ತದೆ ನಮಗೆ. ನಮಗೆ ಶೆಡ್ಡಿನ ಬಗ್ಗೆ ಇನ್ನೂ ಒಂದ್ ಸ್ವಲ್ಪ ಮಾಹಿತಿ ಹೇಳ್ರಿ. ಶೆಡ್ಡಿನ ಬಗ್ಗೆ ನೋಡ್ರಿ, ಅದು ಶೆಡ್ 100 ಅಡಿಗೆ 40-26 ಅಗಲ, 40 ಉದ್ದ. 26 ನಡುವು ನೀವು ಗ್ವಾದಲಿ ಮಾಡ್ತೀರಿ. ಗ್ವಾದಲಿ 3 ಫೂಟ್ ಒಳಗೆ ನಮ್ಗೆ ತಿರ್ಯಾಡಲಕ್ಕ, ಇಚ್ಚಿಕಡಿ 1 ಫೂಟ್, ಇಚ್ಚಿಕಡಿ 1 ಫೂಟ್, 2 ಫೂಟ್ ಒಳಗಿನ ಬಾಜು 2 ಫೂಟ್ ಎತ್ತರ ಇರ್ಬೇಕ್ರಿ. ಹೊರಗೆ ಆ ಕುರಿಗಳ ಮೇವು ತಿನ್ನಲ್ಲಿ 1.5 ಫೂಟ್ ಇರ್ಬೇಕು. ಅದ್ರ ಮಾರಿ ಮುಂದೆ ಸಳಾಯಿ ಅಥವಾ ಇದು ಬಡಿಗೆ ಅಥವಾ ನಿಂದರ್ಸಿದ್ರೆ ಅದು ಬಾಯಿ ಹಾಕಿ ತಿನ್ಬೇಕದು. ಅಂದ್ರೆ ಒಂದ್ರಾಗ ಒಂದೇ ಹೋಗಿ ತಿನ್ಬೇಕು. ಅಂದ್ರೆ 2-3 ನಿಂತ್ರ ಹೊಡೆದ ಅಥವಾ ಕುಂಬ ಒಳಗೆ ಹಾಕೋತವಾ ಸಿಕ್ಕಂಗಿದು ಆಗ್ತದ, ಮೇವು ಕೆಡೋದಿಲ್ಲ. ಅಂದ್ರೆ ಇಚ್ಚಿಕಡೆ 1.5 ಫೂಟ್, ಇಚ್ಚಿಕಡೆ 1.5 ಫೂಟ್, 3 ಫೂಟ್ ನಡುವು ದಾರಿ ಮೇವು ಹಾಕ್ಲಕ್ಕ 3 ಫೂಟ್, 6 ಫೂಟ್ ಹೋಯ್ತ್ರಿ. ನೀವು ಇಚ್ಚಿಗಡಿ 12 ಫೂಟ್ ಹೇಳ್ರಿ, ಇಚ್ಚಿಗಡಿ 12 ಫೂಟ್, ಇಚ್ಚಿಗಡಿ 12 ಫೂಟ್. ನಾವು ಕುದುರೆ ಗುಡಿಸಲ ಹಾಕದಂಗ ಪತ್ರೆ ಹಾಕಿರ್ತೀವ್ರಿ, ಹೌದಲ್ರಿ. ಅಂದ್ರ ಅದ್ರ ಮಾರಿ ಮುಂದೆ 2 ಕಡೆ ಮಾರಿ ಮುಂದೆ ಓಪನ್ ಏರಿಯಾ ಇರ್ಬೇಕು ಬಹಳ ಮುಖ್ಯ ಐತಿ. ಕುರಿಗಳಿಗೆ ಕುರಾ ಎನ್ನಿಸಲ್ಲ, ಕುರಾ ಕುರಿ ಕುರ ಆಡಿನ ಕುರ. ಆ ಕುರಿಗಳು ಯಾವತ್ತೂ ಗಟ್ಟಿ ನೆಲದ ಮೇಲೆ ಇರಬಾರದು, ಮಣ್ಣಿನ ನ್ಯಾಚುರಲ್ ಆಗಿ ಅದ್ರ ನೆಲದ ಮೇಲೆ ಇರೋದ್ರಿಂದ ಅದ್ರ ಬೆಳವಣಿಗೆ ಹೆಚ್ಚಾಗ್ತದೆ. ಅದು ಆಲ್ಮೋಸ್ಟ್ ಅಲ್ಲಿ ಬಿಸಿಲನ್ನು ಇಷ್ಟಪಡ್ತದೆ. ಅದು ತಮ್ಮ ಮನಸ್ಸು ಬಂದಾಗ ಒಳಗೆ ಹೋಗ್ಲಿ ಮನ್ಕೋತದ, ಮೇವು ತಿಲ್ಲಕ್ ಒಳಗೆ ಹೋಗ್ತದ, ನೀರು ಕುಡಿಯಕ್ ಒಳಗೆ ಹೋಗ್ತದ. ಆ ಬೇಕಾದಾಗ ತನ್ನ ಮನಸ್ಸು ಬಂದಾಗ ಇದು ಬಿಸಿಲಾಗ ಬಂದು ಮನ್ಕೋತದ. ಅದ್ರ ಬಿಸಿಲಾಗ ಬಂದು ಮನ್ಕೊಳ್ಳೋದೇ ಆರೋಗ್ಯದಿಂದ ಇರೋದು, ಅದಕ್ಕೆ ಯಾವ್ದು ರೋಗ ಬರೋದಿಲ್ಲ. ಇನ್ನೊಂದ್ರೆ ನೀರಿನ ಬಗ್ಗೆ ಹೇಳ್ಬೇಕಪ್ಪ ಅಂದ್ರ, ಇದೇನು ಸುತ್ತ ನೀವು ಓಪನ್ ಏರಿಯಾ ಮಾಡ್ಕೊಂಡು ಅದು ಸುತ್ತ ಜಾಳಿಗೆ ಹಾಕೊಂಡು ಮೇನ್ ಗೇಟ್ ಒಂದೇ ಇರ್ಬೇಕು, ಪೂರಾ ಶೆಡ್ಗೆ ಒಂದೇ ಗೇಟ್. ಆ ಗೇಟಿನ ಮುಂದೆ ನೀವು ಕುಂದರು ನಿಂದ್ರದು ಒಂದು ರೂಮ್ ಮಾಡ್ಕೊಡ್ರಿ. ಅಂದ್ರೆ ನಿಮ್ಗೆ ನೆದರ್ ಇರ್ಬೇಕು, ಅದು ಯಾಕಡೆ ಹೋದ್ರೂ ಅದು ಅಲ್ಲೇ ನಿಮ್ ಮಾರಿ ಮುಂದೆ ಬರಬೇಕು, ಅಂದ್ರೆ ನಿಮ್ಗೇನು ತೊಂದರೆ ಆಗೋದಿಲ್ಲ. ಈ ರೀತಿಯಿಂದ ಶೆಡ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು. ಈಗ ಶೆಡ್ಡಿನ ಒಳಗೆ ಹೈಟೆಕ್ ಶೆಡ್ ಅಂತ ಹೇಳಿದ್ರಿ, ಅದು ಏನು ನೆಲದ ಬಿಟ್ಟು ಅಂತರದೊಳಗೆ ಹೈಟೆಕ್ ಶೆಡ್ ಅಂದ್ರೆ ನೋಡ್ರಿ, ಈಗ ನೆಲದ ಮೇಲಿಂದ 5-6 ಫೂಟ್ ಅಂತರದ ಮೇಲೆ ಕೆಳಗ್ ಗ್ಯಾಪ್ ಇಟ್ಟು, ಅಂದ್ರೆ ಕೆಳಗ್ ತಿರುಗಾಡಿ ಕಸ ಹೊಡೋಂಗಿಲ್ಲ. ಅದು ಮ್ಯಾಲ್ ಮಾಡಿದ್ರೆ ಮ್ಯಾಲ್ ಪಲ್ಲೇರ್ ಹೊಡ್ಕೊರಿ ಅಥವಾ ನೀವು ಒಂದು ಇದು ಪ್ಯಾಲೆಟ್ ಅನ್ಸಿತ್ತು ಅದುವರ ಹಾಕೋರಿ, ನಿಮ್ಗೆ ಹೆಂಗ್ ಅನುಕೂಲ ಬರ್ತದೆ, ಮತ್ತೆ ಜಾಳಿಗೆರ್ ಹಾಕೋದ್ರೆ ಅದು ಹೆಂಗ್ ನಿಮ್ಗೆ ಅನುಕೂಲ ಬರ್ತದೆ. ಅದು ಮ್ಯಾಲ್ ಇರೋದ್ರ ಅಂದ್ರೆ ಇದು ಸ್ವಲ್ಪ ಎತ್ತರ ಮ್ಯಾಲ್ ಇರ್ಲಕ್ ಇಷ್ಟಪಡ್ತಾರೆ ಕುರಿ ಮತ್ತು ಆಡು, ಹೌದಲ್ರಿ. ಇದಕ್ಕ ಹವಾ ಬೇಕು, ಹವಾನು ಚಲೋ ಆಗ್ತದ. ಇನ್ನೊಂದು ಹೊಲಸು ಇಷ್ಟ ಪಡೋದಲ್ರಿ, ಎಷ್ಟು ಹೊಲಸು ಇರ್ತದೆ ಅಷ್ಟು ಜಡ್ ಬಂದ್ಬಿಡ್ತದೆ. ಅದಕ್ಕೆ ಮ್ಯಾಲ ಒಂದ್ ಸ್ವಲ್ಪ ಎತ್ತರ, ಇದು ಅನುಕೂಲಸ್ಥರ ಮಾಡ್ಲಾಕ್ರದು, ಈ ನಮ್ಮಂತರೋಗಿ ಬಡವ್ರಿಗೆ ಆಗೋದಲ್ರದು. ಅನುಕೂಲಸ್ಥರ ಮಾಡಿದ್ರೆ ಅದು ಮ್ಯಾಗಿಂದು ಹಿಕ್ಕಿ ಮತ್ತು ಉಚ್ಚಿ ಕೆಳಗ್ ಬೀಳ್ತದೆ, ಕೆಳಗಿಂದ ಹೊಡಿಕೆ ತೆಗಿಲಕ್ ಬರ್ತದೆ, ಈಜಿ ಆಗ್ತದೆ. ಮತ್ತೆಷ್ಟು ಅಂದ್ರೆ ಆಳುಗಳು ಕಡಿಮೆ ಆಗ್ತದೆ. ಈ ಕುರಿಗಳಿಗೆ ಆಡುಗಳಿಗೆ ಎಬ್ಬಿಸಿ ಕಸ ಹುಡುಗೋದು ಹೆಂಗ, ಅಥವಾ ಅಲ್ಲೇ ಇರಂಗ್ ಇರ್ತಾವ್ರಿ, ಇಲ್ಲಿ ತೆಳಗ ನಾವು ಕಸ ಹುಡುಗಂಗ್ ಹುಡುಗಿದ್ರೆ ಹೆಂಗ, ಇದೇ ಒಂದು ಐತ್ರಿ, ಮತ್ತೇನಿಲ್ರಿ ಅದಕ್ಕೇನು. ಅದು ಇಳುವರಿ ಕೊಡೋದೆಲ್ಲ ಸೇಮ್ ಇರ್ತಾರ. ಈಗ ಕುರಿಯಿಂದ ತಾವು ಯಾವ ರೀತಿ ಬೆಳೆದು ಬಂದಿರಿ, ಕುರಿಯಿಂದ ಏನೇನು ಉದ್ಯಮ ಮಾಡಿದ್ರಿ, ಇದೀಗ ಹೇಳಿದ್ರಿ ಕುರಿ ಗಂಜಲವನ್ನ 5 ರೂಪಾಯಿ ಲೀಟರ್, ಆಮೇಲೆ ಅದರ ಒಂದು ಹಿಕ್ಕಿಗಳ ಗೊಬ್ಬರವನ್ನ 15 ರೂಪಾಯಿ KG ಮಾರ್ತಾ ಇದ್ದೀನಿ ಅಂತೇಳಿ, ಯಾವ ರೀತಿ ಇದನ್ನ ತಾವು ಉದ್ಯಮವಾಗಿ ಬೆಳ್ಕೊಂಬಂದ್ರಿ, ಆ ಸಾಹಸ ಗಾಥೆ ಒಂದ್ ಸ್ವಲ್ಪ ಹೇಳಿ. ನಾನು ಮೊದಲು ಹೇಳದನ್ರಿ, ಎಲ್ಲ ನಾನು ವಿಚಾರ ಮಾಡಿ ಒಕ್ಕಲ್ತನ ಮಾಡಿದ ನೋಡಿದಾಗ ಯಾವ್ದ್ರೊಳಗು ಫಾಯ್ದೆ ಇಲ್ಲ. ಇದ್ರ ಜೊತೆಗೆ ಯಾಕಪ್ಪ ಇಷ್ಟು ನಮ್ಮ, ನಾನು ಹಿಂದಿನ ರೂಟಿಗೆ ಹೋದನ್ರಿ, ಬೇರೆಗೆ ಹೋದ್ರೆ ನಾನು ಒಕ್ಕಲ್ತನ ಎಲ್ಲಿಂದ ಶುರುವಾಯ್ತು, ಹ್ಯಾಂಗ್ ಶುರುವಾಯ್ತು ಅನ್ನೋದು. ಋಷಿ ಮುನಿಗಳು ಇದು ಒಕ್ಕಲ್ತನ ಋಷಿ ಮುನಿಗಳು ಸ್ಟಾರ್ಟ್ ಮಾಡಿದ್ರೆ ಅರಣ್ಯದಾಗ ತಪಸ್ಸು ಮಾಡ್ಕೋತ, ಅವರು ಆಕಳ ಸಾಕಿದ್ರು, ಕುರಿಗಳು ಸಾಕಿದ್ರು, ಎಮ್ಮೆ ಸಾಕಿದ್ರು. ಅದು ಮಾಡ್ಕೋತ ಅಲ್ಲಿ ಇಲ್ಲಿ ಬೀಜಗಳನ್ನು ತಂದು ಗುರುತಿಸಿ ಅದು ತಿಂದು ಅದು ಮೊಳಕೆ ನಾಟಂಗ ಅದಕ್ಕೆಲ್ಲ ಹಾಕಿ ಮಾಡ್ಕೋತ ಬಂದ್ರೆ. ಋಷಿ ಕೃಷಿ ಬಂದಿದ್ದು ಋಷಿಗಳೇನ್ರಿ, ಋಷಿ ಮತ್ತು ಕೃಷಿ ಎರಡೂ ನಾವು ಸಂಘಟ ಹೋದ್ರೆ ಮಾತ್ರ ನಾವು ಸಕ್ಸಸ್ ಆಗ್ತೀವ್ರಿ. ಆ ಋಷಿ ಋಷಿ ಅಂದ್ರೆ ಜ್ಞಾನ ರೀ, ಅವ್ರು ಕೊಟ್ಟ ಜ್ಞಾನ. ಆ ಋಷಿಯನ್ನು ನೆನಪಾರಿಬಿಟ್ಟಿವಿ, ಬರೀ ಕೃಷಿಯನ್ನು ಹಿಡಿದೀವಿ. ಅದ್ರ ಸಂಬಂಧಾಗಿ ನಾವು ಇವತ್ತು ಫೇಲ್ ಆಗ್ಲಾಕತ್ತೀವ್ರಿ. ಈಗ ನಾನು ಮಾಡಿದ್ದು 62 ಮರಿ ಆಡ ಎಲ್ಲ ಕೂಡಿ 210,000 ರೂಪಾಯಿ ತಂದೇನ್ರಿ. ಆದ್ರೆ ಈ ನನ್ನ 2.5 ವರ್ಷದೊಳಗ 7.5-8 lakh ರೂಪಾಯಿ ನಾ ಮಾರ್ಕೊಂಡಿನ್ರಿ, ಮರಿಗಳು ಮಾಡ್ಕೊಂಡೇನಿ. ಮತ್ತೆ ಒಂದು 3-3.5 lakh ರೂಪಾಯಿ ಗೊಬ್ಬರ ನಾನು ಹೊಲದಾಗಿ ಉಪಯೋಗ ಮಾಡಿದೀನಿ. 5 ಎಕರೆ ದಾಳಿಂಬೆ, 5 ಎಕರೆ ನಿಂಬೆ, 1.5 ಎಕರೆ ಮಾವು ಐತ್ರಿ, ಅದೇ ಉಪಯೋಗ ಮಾಡ್ಕೊಂಡೇನಿ. ಮತ್ತೆ ಉಚ್ಚಿ ಆಜುಬಾಜುದವ್ರು ಕೆಲವೊಬ್ರು ಇದಾರ್ರಿ, 5 ರೂಪಾಯಿ ಲೀಟ್ರಿ. ಈಗ ನನಗೆ ಬೇಕು, ನನಗೆ ಬಾಳ ಆಗ್ತದೆ, ಅದಕ್ಕೆ ನಾನೇ ಯೂಸ್ ಮಾಡ್ಕೊತೇನ್ರಿ. ಮುಂದೆ ನಂದು 3,000 2.5 ಸಾವಿರ ಕುರಿಗಳು ಮಾಡಿದಾಗ ಅವಾಗ ನಾನು ಪೂರಾ ಇಂಡಸ್ಟ್ರಿ ಸ್ಟಾರ್ಟ್ ಆಗ್ತದೆ. ಇದು ಈ ಕುರಿ ಉದ್ಯಮದ ಜೊತೆಗೆ ಈಗ ತಾವು ಈ ರೈತರಿಗೆ ಒಂದು ತರಬೇತಿ ಕಾರ್ಯಾಗಾರ, ಅದರದ್ದು ಸರ್ಟಿಫಿಕೇಟ್ ಕೊಡುವ ಬಗ್ಗೆ ಆಗಲೇ ಹೇಳ್ತಾ ಇದ್ರಿ, ಅದರ ಬಗ್ಗೆ ಇನ್ನೂ ಒಂದ್ ಸ್ವಲ್ಪ ನಮಗೆ ವಿವರವಾಗಿ ತಿಳಿಸಿಕೊಡ್ರಿ. ನೋಡ್ರಿ, ಕುರಿ ಮತ್ತು ಆಡು ಸಾಕಾಣಿಕೆ ಸಲಹಾ ಕೇಂದ್ರ ಅಂತೇಳಿ ಪ್ರೈವೇಟ್ನೊಳಗೆ ಕರ್ನಾಟಕದಾಗ ನಾನು ಒಬ್ಬನೇ ಅನಿಸ್ತದ್ರಿ ಸಿಂದಗಿ ತಾಲೂಕ್ನ. ಇದು ಪ್ರತಿಯೊಂದು ತಾಲೂಕಿಗೆ ಎಲ್ಲ ರೈತರು ಇದು ಎಕ್ಸ್ಪರ್ಟ್ ಆಗಿ ಟ್ರೈನಿಂಗ್ ತಗೊಂಡು ತಾವು ಒಂದೊಂದು ತಾಲೂಕ್ನ ಉಪ ಮಾಡಬೇಕು. ಎಲ್ಲಾನು ಸರ್ಕಾರ ಮಾಡಂದ್ರೆ ಆಗೋದಿಲ್ಲ. ಹೌದ್ರಿ, ನಾವು ಈಗ ನಮ್ಮ ದೇಶ, ನಮ್ಮ ಜನ, ನಾವು ಏಳಿಗೆ ಆಗ್ಬೇಕಾದ್ರೆ ನಾವು ಒಂದು ತಲೆ ಓಡಿಸಲೇಬೇಕು, ನಮ್ಮ ಕೈಗಳನ್ನು ಸರ್ಕಾರಕ್ಕೆ ಜೋಡಿಸಬೇಕು. ಹೌದಲ್ರಿ, ನಾವು ಒಂದೊಂದು ಈ ಸದ ನಾನು ಮಾಡಿನ್ರಿ, ಈ 800 ಜನರು ನನ್ನ ತಾಗ ರಿಜಿಸ್ಟರ್ ಮಾಡ್ಯಾರಗಳು ಹೇಳದನ್ರಿ ನಾನು. ಈಗ 200 ಜನರಿಗೆ ನಾನು ಟ್ರೈನಿಂಗ್ ಕೊಟ್ಟು 200 ಜನರು ಬರ್ತಾ ಇದ್ದಾರೆ ಟ್ರೈನಿಂಗ್ ಕೊಡ್ಲಾಕ ತಗೊಳಕ. ಎಲ್ಲಿಂದ್ರೆ ಮಾಲಿಂಗ್ಪುರ ಹಿಡ್ಕೊಂಡು ಬೀಳ್ಗಿ, ಮುದೋಳ, ಮುದ್ದೆಬಿಹಾಳ, ಬಾಗಲಕೋಟ, ಬೆಂಗಳೂರಿನಿಂದ ಇಬ್ಬರು ಮೆಕ್ಯಾನಿಕ್, ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್, ಒಬ್ಬ ಕಂಪ್ಯೂಟರ್ ಇಂಜಿನಿಯರ್. ಅವ್ನು 75,000 ರೂಪಾಯಿ ಕಂಪ್ಯೂಟರ್ ಇಂಜಿನಿಯರ್ ಪಗಾರ ತಗೊಂಡು ಅಲ್ಲಿದ್ದು ತನ್ನ ಕೆಲಸಕ್ಕೆ ರಜೆ ಹಾಕಿ ಇಲ್ಲಿ ನನ್ನ ಬದಾಯ ಸಿಂಧಿಯಾ ಬಂದು ಲಾಜ್ನಾಗ ಇದ್ದು 3 ದಿವಸ ಇದ್ದು ಟ್ರೈನಿಂಗ್ ತಗೊಂಡು ಹೋದ್ರೆ ಈ ರೀತಿಯಿಂದ ಹಳ್ಳಿ ಜನರು ಬಹಳಷ್ಟು ಜನರು ಬರ್ತಾರೆ. ಈಗ ಒಂದಂದ್ರೆ 2-3 ತಿಂಗಳ ಹಿಂದೆ ಬೆಂಗಳೂರಿನಿಂದ BE ಸಾಫ್ಟ್ವೇರ್ ಇಂಜಿನಿಯರ್, ಅವರಪ್ಪ ಬ್ಯಾಂಕ್ ಮ್ಯಾನೇಜರ್ ಅದಾರ, ಅವರು ಇಲ್ಲಿ ಬಂದು ಬೆಂಗಳೂರಿನಿಂದ ಬೈಕ್ ಮೇಲೆ ಬಂದರು, ಬಂದು ಇಲ್ಲಿ ಲಾಜ್ನಾಗ ಇದ್ದು 3 ದಿವಸ ಟ್ರೈನಿಂಗ್ ತಗೊಂಡು ಟ್ರೈನಿಂಗ್ ಸರ್ಟಿಫಿಕೇಟ್ ತಗೊಂಡಿದ್ರು ಕುರಿಗಳ ಬಗ್ಗೆ ಥೇರಿ ಮತ್ತು ಪ್ರಾಕ್ಟಿಕಲ್. ಅದರಿಂದ ಅವ್ರ ಜೊತೆ ಇಲ್ಲಿದ್ದು ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್, BE ಮೆಕ್ಯಾನಿಕಲ್ ಇಂಜಿನಿಯರ್, ಅವರು ಇಬ್ರು ಕೂಡ ತಗೊಂಡು ನನಗೆ ಬಹಳ ಸಂತೋಷ ಆಯ್ತು ರೀ. ಅವ್ರಿಗೆ ನಾ ಕೇಳಿದ್ರೆ ಬೆಂಗಳೂರು ಬಿಟ್ಟು ಈ ಕಡೆ ಯಾಕೆ ಬಂದ್ರಿ ಅಂತ ಕೇಳಿದ್ರೆ, ನನಗೆ ಬೆಂಗಳೂರೇ ಬ್ಯಾಡ್ರಿ ಸಾಕು, ಇದು ಕುರಿ ಬಿಸ್ನೆಸ್ ಚಲೋ ಐತಿ, ನ್ಯಾಚುರಲ್ ದಾಗ ಇರ್ತೀವಿ, ಒಣ ಒಳ್ಳೆ ಹವಾ ಇರ್ತದೆ, ಒಳ್ಳೆ ವಾತಾವರಣ ಇರ್ತದೆ, ನಮ್ಮ ಶರೀರ ಒಳ್ಳೆ ಇರ್ತದೆ, ರೋಗ ಬರೋದಿಲ್ಲ, ನಾವು ಆರಾಮದಿಂದ ಇರ್ತೀವಿ, ಅದಕ್ಕೆ ನಾವು ಎಲ್ಲರೂ ಆ ಕಡೆ ನಮ್ಮ ಫ್ರೆಂಡ್ ಸರ್ಕಲ್ ಬಿಟ್ಟು ನಾವು ಹಳ್ಳಿಗೆ ಬರಬೇಕಂತ ವಿಚಾರ ಮಾಡಿವಿ ಅಂತ ಹೇಳಿದ್ರು. ಬಹಳ ಸಂತೋಷ ರೀ. ಈಗ ಕುರಿಗೆ ತರಬೇತಿ ಮಾಡಬೇಕಾದ್ರೆ ರೈತರು ಈಗಾಗಲೇ 800 ಜನರು ತಮ್ಮ ಹತ್ರ ಈಗ ನೋಂದಣಿ ಮಾಡಿದ್ದಾರೆ. 200 ಜನರಿಗೆ ತಾವು ಈಗಾಗಲೇ ತರಬೇತಿ ನೀಡಿದಿರಿ, ಇನ್ನೂ 600 ಜನ ತಮ್ಮ ಒಂದು ಸರತಿ ಸಾಲಿನೊಳಗದಾರ. ಈಗ ಇನ್ನೂ ಮತ್ತೆ ರೈತರು ಏನಾದರೂ ಸಂಪರ್ಕ ಮಾಡಿದ್ರೆ ಅವರಿಗೆ ಯಾವಾಗ ಒಂದು ಕ್ಯೂ ಬರಬಹುದು, ಪಾಳೆ ಬರಬಹುದು? ನೋಡ್ರಿ, ಈಗ ನಾನು ಲೋಕಲ್ ಇರೋರಿಗೇನು ಪ್ರಿಫರೆನ್ಸ್ ಕೊಡ್ತೀನಿ, ಯಾವಾಗ ಬೇಕಾದಾಗ ಹೇಳಬಹುದು. ಈಗ ದೂರದಿಂದ ಬರುವ ರೈತರೇ, ಮುದೋಳದಿಂದ ಹಿಂಗ್ ಬಂದ್ರೆ ಈ ಕಡೆ ಹಿಂಡಿ ಕಡೆ ಚರ್ಚಾಣಿಂದ ಬಂದರು, ದೂರ ದೂರ ಮತ್ತೊಂದು ಸ್ಟೇಟ್ ನಿಂದ ಬರೋರ್ನು ಇದ್ದಾರೆ, ಅವ್ರಿಗೇನು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾನ್ರಿ. ಇಲ್ಲಿ ಬಂದು ಅವ್ರು ಬಂದು ಅಲ್ಲೇ ಇರ್ತಾರೆ, ಇದ್ಕೆಸಂದ್ರೆ ನಮ್ಗೆ ಟ್ರೈನಿಂಗ್ ತಗೊಂಡು ಕೊಡ್ತಾರೆ. 15-20 ಮಂದಿ ಬಂದ್ರೆ ನಾನು ರಾತ್ರಿ ಆಗಲಿ ಹಗಲಾಗಲಿ ಅವ್ರಿಗೆ ಪೂರಾ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಕಂಪ್ಲೀಟ್ ಮಾಡ್ಕೊಡ್ತಾನ್ರಿ. ಒಟ್ಟಾರೆ ಈ ತರಬೇತಿ ಎಷ್ಟು ದಿನದ ತರಬೇತಿ? ಇದು 3 ದಿವಸ ತರಬೇತಿ ರೀ, 2 ದಿನ ಥೇರಿ ಕೊಡ್ತಾನ್ರಿ, ಕಂಪ್ಲೀಟ್ ಥೇರಿ. ಮತ್ತೆ ಅದರೊಳಗೆ ನಂತರ 3ನೇ ದಿವಸಿಗೆ ಪ್ರಾಕ್ಟಿಕಲ್ ನಮ್ಮ ತೋಟಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಪ್ರೊಜೆಕ್ಟ್ ತೋರಿಸಿ ಅಲ್ಲಿ ಹೆಂಗ್ ಮಾಡಿದೀನಿ, ನೀವು ಹೆಂಗ್ ಮಾಡಬೇಕು ಅನ್ನೋದೆಲ್ಲ ಹೇಳಿ ನಾನು ಬರ್ತಾನ್ರಿ. ಈ ಒಂದು ತರಬೇತಿ ಕುರಿತು ಸಾಕಷ್ಟು ಮಾಹಿತಿ ಹೇಳಿದ್ರಿ ನದಪ್ಪ ಅವ್ರೆ. ಈಗ ತರಬೇತಿ ನೀಡ್ತೀನಿ ಅಂತ ಹೇಳಿದ್ರಿ, ತರಬೇತಿ ನೀಡಿಂದ ಅವರು ಕುರಿ ಸಾಕಾಣಿಕೆ ಮಾಡಿದ್ರು, ಅದರ ಮಾರಾಟ ಅದು ಅವರಿಗೆ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ. ಅದರ ಕುರಿತು ತಾವು ಏನಾದರೂ ಇದಕ್ಕೆ ಪರಿಹಾರ ಏನಾದರೂ ಸೂಚಿಸ್ತೀರಿ ಹೇಳ್ರಿ. ನಾನು ಇದ್ರ ಬಗ್ಗೆ ಫ್ಯೂಚರ್ ಪ್ಲಾನ್ ಮಾಡಿಟ್ಟಿನ್ರಿ. ಈ ಸದ್ ನೋಡ್ರಿ, ನಾನು ಮೊದಲು ಹೇಳಿದೆ, ನಾನು ಗಲ್ಫ್ನಾಗಿದ್ದೆ, 20 ವರ್ಷ ಅಲ್ಲಿ ಜೀವನ ತೆಗೆದಿದ್ದೀನಿ. ಅಲ್ಲಿ ಭಾಷೆ ನಾನು ಹೆಂಗ್ ಕನ್ನಡ ಮಾತಾಡ್ತೀನಿ, ಹೆಂಗ್ ಅರಬಿ ಮಾತಾಡ್ತೀನಿ, ಇಂಗ್ಲಿಷ್ ಮಾತಾಡ್ತೀನಿ, 6 ಭಾಷೆನ ಮಾತಾಡ್ತು. ಅದರದೊಂದು ಸದುಪಯೋಗ ಪಡಿಲಕ್ಕ ಮತ್ತು ಇಲ್ಲಿ ನಮ್ಮ ರೈತರಿಗೆ ಕುರಿ ಆಡೋ ಬೆಳೆದವರಿಗೆ ಸಹಾಯ ಮಾಡ್ಲಕ್ಕ ಮತ್ತು ಅವ್ರಿಗೂ ಒಂದು ಮಾರ್ಕೆಟ್ ಕಲ್ಪಿಸಿಕೊಡ್ಲಕ್ಕ ಒಂದು ಫ್ಯೂಚರ್ ಪ್ಲಾನ್ ಐತ್ರಿ. ನಾನು ಮೀಟ್ ಪ್ರೊಸೆಸಿಂಗ್ ಯೂನಿಟ್ ಅಂದ್ರೆ ಮಾಂಸವನ್ನ ತಯಾರಿ ಮಾಡೋದು ಅಂದ್ರೆ ಅದು ದೊಡ್ಡ ಪ್ರೊಜೆಕ್ಟ್ ಐತ್ರಿ ಅದು. ಅದರಲ್ಲಿ ಕನಿಷ್ಠ ಅಂದ್ರೆ ಒಂದು 16 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆ. ಪೂರಾ ಆಟೋಮೆಟಿಕ್ ಇದ್ದು ಹಲಾಲ್ ಅನ್ನು ಮಾಡಿ ಅದನ್ನು ಕಟ್ ಮಾಡಿ ಪ್ಯಾಕ್ ಮಾಡಿ ಇಲ್ಲಿಂದ ದುಬೈ, ಕುವೈಟ್, ಸೌದಿ ಅರೇಬಿಯಾ ಮತ್ತು ಯುರೋಪಿಯನ್ ಕಂಟ್ರೀಸ್ ಸಪ್ಲೈ ಮಾಡಬಹುದು. ಅದೊಂದು ನಾನು ಇಲ್ಲಿ ಮಾಡಿದ್ರೆ ಅದು 1 ದಿವಸಕ್ಕೆ 500-1200 ಕುರಿ ಮತ್ತು ಆಡುಗಳನ್ನು ಕಟ್ ಮಾಡಿ ಪ್ಯಾಕ್ ಮಾಡ್ತದೆ ಮಷಿನ್ 1 ದಿವಸಕ್ಕೆ. ಅದಕ್ಕೆ ಇಲ್ಲಿ ಎಲ್ಲಿ ನಮ್ಮ ಈ 4-5 ಜಿಲ್ಲೆದಲ್ಲಿ ಎಷ್ಟು ಪ್ರೊಡಕ್ಷನ್ ಆಗ್ತದೆ ಅಷ್ಟು ನನ್ನ ಹತ್ರನೇ ಬರಬಹುದು. ಅಂದ್ರೆ ತಿಂಗಳಿಗೆ ಕನಿಷ್ಠ ಅಂದ್ರೆ ಒಂದು 20,000 ಆಡು ಕುರಿಗಳನ್ನು ನಾನು ಖರೀದಿ ಮಾಡಬಹುದು ತಿಂಗಳಿಗೆ 20-25 ಸಾವಿರ. ಇನ್ನು ಮುಂದೆ ಕಮಿಂಗ್ ಪ್ರಾಜೆಕ್ಟ್ ನಲ್ಲಿ ಅದು ಒಂದು ಮಾಡಿದ್ರೆ ಬಹಳ ಸೌಲಭ್ಯ. ಅದರ ಸಂಬಂಧ ಮೈ ವೇ ಫುಡ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಒಂದು ಕಂಪನಿ ನಾನು ತಯಾರು ಮಾಡಿದ್ದೇನೆ. ಆ ಕಂಪನಿ ಕೆಳಗೆ ಬರುವಂತಹ ಎಲ್ಲಾ ಆಕ್ಟಿವಿಟಿಗಳನ್ನ ಮತ್ತೆ ಅದರ ಮೇಲೆ ಲೋನ್ ತಗೋದು, ನಾನು ಅದು ಈ ಪ್ರಾಜೆಕ್ಟ್ ಹಾಕಿ ಮೀಟ್ ಪ್ರೊಸೆಸಿಂಗ್ ಯೂನಿಟ್ ಪ್ರಾಜೆಕ್ಟ್ ಹಾಕಿದ್ನಪ್ಪ ಅಂದ್ರೆ ನಮ್ಮ ರೈತರಿಗೆ ಹೆಲ್ಪ್ ಆಗ್ತದೆ ಮತ್ತೆ ಈ ಜನರಿಗೂ ಕೆಲಸ ಆಗ್ತದೆ, ನಿರುದ್ಯೋಗನೂ ಹೋಗಲ್ಲ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾನು ನಿರುದ್ಯೋಗನೂ ಹೋಗಲಾಡಿಸ್ತೀನಿ, ನಮ್ಮ ರೈತರಿಗೂ ಸಹಾಯ ಮಾಡ್ತೀನಿ, ರೈತರಿಗೂ ಒಂದು ಒಳ್ಳೆ ಆದಾಯ ಆಗ್ತದೆ, ನಮಗೂ ಆದಾಯ ಆಗ್ತದೆ ಅಂದ್ರೆ ಎಲ್ಲರೂ ಬಿಜಿ ಇರ್ತೀವಿ, ಎಲ್ಲರಿಗೆ ಹೆಲ್ಪ್ ಆಗ್ತದೆ, ಎಲ್ಲರಿಗೆ ಪ್ರಾಫಿಟ್ ಆಗ್ತದೆ. ಅಂದ್ರೆ ತಾವು ಒಂದು ಮಾಂಸ ಉದ್ಯೋಗನೇ ಸೃಷ್ಟಿ ಮಾಡ್ಲಿಕ್ಕೆ, ಅದರಿಂದ ಈ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆಯಲ್ಲಿ ಬರುವ ಸಾಕಷ್ಟು ರೈತರಿಗೆ ಅನುಕೂಲ ಆಗ್ತದ ಅಂತ ತಿಳಿಸ್ಲಾಗತ್ತೀರಿ, ಜೊತೆಗೆ ಒಂದು ನಿರುದ್ಯೋಗ ನಿರ್ಮೂಲನೆ ಕೂಡ ಆಗ್ತದ ಅಂತ ಹೇಳಾಗತ್ತೀರಿ. ಇದರಲ್ಲಿ ತಮಗ ಈ ಪ್ರಧಾನ ಮಂತ್ರಿಯವರ ಒಂದು ಯೋಜನೆ ತಮಗೆ ಎಷ್ಟು ಸಹಕಾರಿಯಾಗಿದ್ದಾರೆ? ಅಂದ್ರೆ ಈಗ ಸ್ಟಾರ್ಟ್ಅಪ್ ಯೋಜನೆ ಅಂದ್ರೆ ಜನರನ್ನ ಉದ್ಯಮಿಗಳನ್ನಾಗಿ ಮಾಡುವ ಸಲುವಾಗಿ ಸಾಕಷ್ಟು ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ತಂದಿದ್ದಾರೆ ಅವರು, ಅದು ಇದ್ರಾಗ ತಮಗೆ ಎಷ್ಟು ಹೆಲ್ಪ್ ಆಗ್ಯದ್ರಿ? ಸರ್, ಪ್ರಧಾನ ಮಂತ್ರಿ ಯೋಜನೆ ಏನ್ ಮಾಡ್ಯಾರಲ್ರಿ, ಎಕ್ಸ್ಪೋರ್ಟ್ ಕ್ವಾಲಿಟಿ, ಎಕ್ಸ್ಪೋರ್ಟ್ ಮಾಡ್ಲಕ್ಕ ನಮ್ಗೆ ಏನೇನು ತೊಂದರೆ ಇಲ್ರಿ, ನಮ್ಗೆ ಎಕ್ಸ್ಪೋರ್ಟ್ ಮಾಡಕ್ ಬಹಳ ಸರಳದ ದಾರಿ ತೆಗೆದಿಟ್ಟಾರ, ಅದೊಂದು ಬಹಳ ಸಂತೋಷ ರೀ. ಮೊದಲು ಬಹಳ ತೊಂದರೆ ಆಗ್ತಿತ್ತು, ಈಗ ತೊಂದರೆ ಇಲ್ಲ. ಈಗ ನಾವು ಎಕ್ಸ್ಪೋರ್ಟ್ ಮಾಡ್ಲಕ್ಕ ನಾವು ಯಾವ್ದಲ್ಲಿ ಹೋಗಿ ಯಾವ ದೇಶಕ್ಕೆ ಹೋಗಿ ಕಾಂಟ್ಯಾಕ್ಟ್ ಮಾಡ್ತೀವಿ ಅಲ್ಲಿ ನಮ್ಗೆ ಡೈರೆಕ್ಟ್ ಕಳಿಸಿ, ನಮಗೆ ಒಂದೇ ಪೇಪರ್ ಹೆಚ್ಚು ಇರೋದಿಲ್ಲ, ಹೆಚ್ಚು ಪೇಪರ್ ವರ್ಕ್ ಇರೋದಿಲ್ಲ, ಹೆಚ್ಚು ಜಂಜಾಟ ಇರೋದಿಲ್ಲ, ಹೆಚ್ಚು ಕೇಳೋರು ಇರೋದಿಲ್ಲ. ನಮಗೆ ಇಲ್ಲಿನ ಮಾರ್ಕೆಟ್ ಅಲ್ಲಿ ಮಾರ್ಕೊಂಡು ಅಲ್ಲಿಂದ ಹಣ ಇಂಡಿಯಾಗೆ ಬರ್ತದೆ ಅಂದ್ರೆ ನಮ್ಗೆ ಬಹಳ ಸಂತೋಷ, ನಮ್ಮ ದೇಶಕ್ಕೆ ಹೆಸರಿಮಂತ ಆಗ್ತದೆ. ಅದಕ್ಕೆ ಇಂಪೋರ್ಟ್ ಮಾಡ್ಕೊಳಕ್ ನಾವು ಹೋಲಾರ್ದೆ ಎಕ್ಸ್ಪೋರ್ಟ್ ಅನ್ನು ಮಾಡ್ಕೋತಂದ್ರೆ ನಾವು ಬೆಳೆದು ಸರಿಯಾಗಿ ಎಕ್ಸ್ಪೋರ್ಟ್ ಮಾಡಿದ್ರೆ ನಮ್ಗೆ 100% ಫಾಯ್ದೆ ಆಗ್ತದೆ. ಈ ಪ್ರಧಾನಮಂತ್ರಿ ಯೋಜನೆಯಲ್ಲಿ ನಮ್ಗೆ ಬಹಳ ಸಬ್ಸಿಡಿ ಐತ್ರಿ, ಈ ಮೀಟ್ ಪ್ರೊಸೆಸಿಂಗ್ ಯೂನಿಟ್ ಮಾಡಿದ್ರೆ ಸಬ್ಸಿಡಿ ನಂಗೆ ಚಲೋ ಸಿಗ್ತು ಅಂತ ಕೇಳಿ ನಾನು. ಅದು ಈ ರೀತಿಯಿಂದ ಬಹಳ ಚಲೋ ನಮ್ಗೆ ಅನುಕೂಲ ಮಾಡಿಕೊಳ್ಳತ್ತಾರೆ ಪ್ರಧಾನಮಂತ್ರಿಯವರು, ಗೌರ್ಮೆಂಟ್ಗಳು ಬಹಳ ನಮ್ಗೆ ಅನುಕೂಲ ಮಾಡಿಕೊಡ್ತಾರೆ, ನಾವು ಅದನ್ನು ಸದುಪಯೋಗ ಮಾಡಿಕೊಂಡು ನಾವು ಮುಂದುವರ್ಲಕ್ಕೆ ಪ್ರಯತ್ನ ಮಾಡಬೇಕು. ಈಗ ಮಾಂಸ ತಾವು ಒಂದು ರಫ್ತು ಮಾಡ್ತೀನಿ ಅಂತ ಹೇಳಿದ್ರಿ, ವಿದೇಶಗಳಲ್ಲಿ ಹೆಚ್ಚಿನ ಬೇಡಿಕೆ ಅಂದ್ರೆ ಕುರಿ ಮಾಂಸಕ್ಕಿದೇನಾ ಅಥವಾ ಕೋಳಿ ಮಾಂಸಕ್ಕಿದೇನಾ ಅಥವಾ ಆಡಿನ ಮಾಂಸಕ್ಕಿದೇನಾ? ಅಷ್ಟೋರೆ ಸರ್, ನನ್ನ ಎಕ್ಸ್ಪೀರಿಯನ್ಸ್ 20 ವರ್ಷ ಇದೆ, ಅಲ್ಲಿ ಮುಂಜಾನೆ ನಾಷ್ಟಕ್ಕೆ ಕೂಡ ಮಾಂಸ ಬೇಕ್ರಿ. ಕೋಳಿನೂ ನಡೀತದ, ಕುರಿನೂ ನಡೀತದ, ಆಡದೂ ನಡೀತದ. ಅಂದ್ರೆ ಈ ಕೋಳಿ ಮತ್ತು ಈ ಕುರಿ ರೀ, ಇದು ಕುರಿ ಅಲ್ಲೇ ಸಿಗ್ತದ್ರಿ, ಹೆಚ್ಚಂದ್ರೆ ಇಷ್ಟೊಂದು ಹೆಚ್ಚು ಸಿಗೋದ್ರಿ, ಜನಸಂಖ್ಯೆ ಹೆಚ್ಚದ ಅಲ್ಲಿ. ಈ ಆಡಿನ ಮಾಂಸ ಕುರಿ ಮಾಂಸ ಬಹಳ ಬೇಡಿಕೆ ಇದರಲ್ಲಿ, ಅಂದ್ರೆ ಎಸ್ಪೆಷಲಿ ಇಂಡಿಯಾದಿಂದ ಭಾರತದಿಂದ ಹೋಗಿದ್ದು ಅಲ್ಲಿ ಬಹಳ ಬೇಡಿಕೆ ಇದೆ. ಆಸ್ಟ್ರೇಲಿಯಿಂದ ಬರ್ತದ್ರಲ್ಲಿ ಅಂದ್ರೆ ಭಾರತದಿಂದ ಬೇಡಿಕೆ ಬಹಳ ಇದೆ, ಯಾಕಂದ್ರೆ ಇಲ್ಲಿ ಚಲೋ ಮಾಲ್ ಇರ್ತದೆ. ಎಸ್ಪೆಷಲಿ ನಮ್ಮ ಕಡೆಯಿಂದ ಕರ್ನಾಟಕದ್ದು ಬಿಸಿಲಲ್ಲಿ ಬೆಳೆದಿದ್ದು ಯಾವುದೇ ಅಲ್ಲಿ ಟೇಸ್ಟ್ ಬಹಳ ಇರ್ತಾರ. ಮತ್ತೆ ಈ ಕೋಳಿ ಮಾಂಸದೊಳಗ ಕೊಬ್ಬಿನಾಂಶ ಜಾಸ್ತಿ ಇರ್ತದ, ಕೊಲೆಸ್ಟ್ರಾಲ್, ಆಡಿನ ಮಾಂಸದೊಳಗ ಕಡಿಮೆ ಇರ್ತದ ಅಂತಾರ, ಅದರಿಂದ ಏನಾದರೂ ಹೆಚ್ಚಿನ ಬೇಡಿಕೆ ಆಡಿನ ಮಾಂಸಕ್ಕೆ ಬರುತ್ತಾ ಅಂತ? ಹೌದ್ರ, ಇದು ಕೊಲೆಸ್ಟ್ರಾಲ್ ಹೆಚ್ಚಾಗೋದ್ರ ಸಂಬಂಧಾಗಿ ಕೊಬ್ಬನ್ನ ನಾವು ಈ ಮೀಟ್ ಪ್ರೊಸೆಸಿಂಗ್ ಯೂನಿಟ್ನಲ್ಲಿ ಕೊಬ್ಬನ್ನು ಸಪರೇಟ್ ಮಾಡಿ ಬಹಳ ಕಡಿಮೆ ಪ್ರಮಾಣ ಕೊಬ್ಬಿಟ್ಟು ಅದು ಎಷ್ಟು ಬೇಕು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಎಷ್ಟು ಬೇಕು ಅಷ್ಟೇನು ಇಟ್ಟು ನಾವು ಪ್ಯಾಕ್ ಮಾಡ್ತೇವೆ. ಈಗ ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಂಸ ತಾವು ಸಂಸ್ಕರಣೆ ಮಾಡ್ತೀನಿ ಅಂತ ಹೇಳಿದ್ರಿ, ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಂಸಕ್ಕಾಗಿ ಕುರಿ ಸಾಕಾಣಿಕೆ ಒಳಗೆ ಏನಾದರೂ ಬದಲಾವಣೆ ಮಾಡಬೇಕಾಗುತ್ತಾ ರೈತರು? ಕುರಿ ಸಾಕಾಣಿಕೆ ಮತ್ತು ಅದ್ರೊಳಗೆ ಏನ್ ಬದಲಾವಣೆ ಏನ್ ನೋಡ್ರಿ, ಒಂದಿನ ಹೇಳದೆ ದಾಣಿ ಮಿಕ್ಸರ್ ಅನ್ನ ಫೀಡ್ ಅನ್ನ ಸರಿಯಾಗಿ ಕೊಟ್ಟು ರೋಗ ಬರಲಾರ್ದಂಗ ಅದು ಕೆಮಿಕಲ್ ಫ್ರೀ ಇರ್ಬೇಕ್ರಿ. ಇದು ಮಾಂಸದೊಳಗೆ ಸ್ವಲ್ಪ ಆದ್ರೂ ಕೆಮಿಕಲ್ ಸಿಕ್ಕ್ರೆ ಅವ್ರು ರಿಜೆಕ್ಟ್ ಮಾಡ್ತಾರೆ. ನಾವು ಅದು ಪೂರಾ ಅದಕ್ಕೆ ಕೆಮಿಕಲ್ ಅಂಕರ ತಿನ್ನೋದೇ ಇಲ್ಲ, ಅದು ಕೆಮಿಕಲ್ದಾಗ ಏನ್ ಹಾಕ್ತಿರೋ ಅದಕ್ಕೆ ಕುರಿಗಳಿಗೆ ಹಾಕೋದಲ್ಲ. ಈ ನಾವು ಜಾಲಿ ತಪ್ಪಲ ಹಾಕ್ತಿವಿ, ಲುಸರ್ನ್ ಹಾಕ್ತಿವಿ, ಹೆಚ್ ಲುಸರ್ನ್ ಹಾಕ್ತಿವಿ, ಆಫ್ರಿಕನ್ ಟಾಲ್ಮೇಜ್ ಹಾಕ್ತಿವಿ, ಮೆಕ್ಕೆಜೋಳ ಅದ್ರಾಗೇನ್ ಅದನ್ನ ಅವಕ್ಕೆ ಮಾಂಸ ಏನ್ ಆಹಾರ ತಿನ್ನಿಸ್ತೀವಿ ಅದು ಕೆಮಿಕಲ್ ಮುಕ್ತ ಮಾಡ್ಬೇಕ್ರಿ, ಕೆಮಿಕಲ್ ಹೊಡಿಬಾರ್ದು ಹೆಚ್ಚ. ಅಂದ್ರೆ ಈ ಕೀಟನಾಶಕ ಅದು ಸಿಂಪಡಣೆ ಮಾಡಲಾರದೆ ಬೆಳೆ ತೆಗೆದಂತ ಬೆಳೆಯನ್ನ ಅದಕ್ಕೆ ಮೈಸೂರಿಂದ ರಾಸಾಯನಿಕ ರಹಿತ ಮಾಂಸ ಸಿಗ್ತದ ಅಂತ ಹೇಳ್ತೀರಿ, ಒಳ್ಳೆ ಮಾಹಿತಿ ಕೊಟ್ರಿ. ಆಮೇಲೆ ಈ ಕುರಿ ಸಾಕಾಣಿಕೆಯಿಂದ ಆಡು ಸಾಕಾಣಿಕೆಯಿಂದ ತಮ್ಮ ಇತರ ಒಂದು ಕೃಷಿ ಜಮೀನಿನಲ್ಲಿ ಯಾವ ರೀತಿ ಇದರಿಂದ ಲಾಭ ಆಗ್ಯದ, ತಮ್ಮ ಕೃಷಿ ಉತ್ಪನ್ನ ಯಾವ ರೀತಿ ಹೆಚ್ಚಾಗ್ಯದ ಆ ಬಗ್ಗೆ? ಸರ್, ನಾನು 2.5 ವರ್ಷ ಆಯ್ತ್ರಿ ನಾನು ಕುರಿ ಸಾಕಾಣಿಕೆ ಆಡು ಸಾಕಾಣಿಕೆ ಮಾಡ್ಲಾಗತ್ತು. ನಾನು DAP ಯೂರಿಯಾ ಖರೀದಿ ಮಾಡಿಲ್ರಿ. ನನ್ನ ಜಮೀನ್ದೊಳಗ ನಾನು ಏನ್ ಹಾಕ್ತೀನಿ ಚಲೋ ಬೆಳಿ ಬರ್ತದೆ, ಆದ್ರೆ ಆ DAP ಯೂರಿಯಾ ಕೊಡುವಂತ ಹಣ ನನಗೆ ಉಳಿತು, ಅದ್ರ ನನ್ಗೆ ಪ್ರಾಫಿಟ್ ಆಯ್ತು. ನಂತರ ನನ್ನ ಮಣ್ಣಿನ ಫಲವತ್ತತೆ ಹೆಚ್ಚಾಕೋತ ಹೋಗ್ತು, ನಾ ಏನ್ ಹಾಕ್ತೀನಿ ಈಗ ಬೆಳಿಲಕ್ಕೆ ಶುರು ಆಗ್ತದೆ. ಅಂದ್ರೆ ಈಗ ಹೊಸದಾಗಿ ಅದು ಐತ್ರಿ, ನಾವು DAP ಯೂರಿಯಾ ಉಂಡು ಹೊಲ ಸಾವಕಾಶವಾಗಿ ನಾವು ಗೊಬ್ಬರ ಅಣಸ್ಕೋತ ಅಂದ್ರೆ ಒಂದ್ ದಿವಸ ಅದು DAP ಯೂರಿಯಾ ಮುಗಿದು ಬಿಡ್ತಾರೆ, ಅದು ಅದರ ಕೆಮಿಕಲ್ ಶಕ್ತಿ ಮುಗಿತಪ್ಪ ಅಂದ್ರೆ ಇದು ಪೈಲ್ವಾನ್ ಆಗ್ತದೆ, ಇದು ಹಾಲು ಕುಡ್ದಂಗ. ಇದು ಈ ಕುರಿ ಗೊಬ್ಬರ ಮತ್ತು ಉಚ್ಚಿ ಇದು ಮಣ್ಣಿನೊಳಗಿರುವ ಪೋಷಕಾಂಶಗಳಿಗೆ ಹಾಲು ಕುಡಿಸ್ದಂಗ ಇರೋದು. ಅಂದ್ರೆ ರಾಸಾಯನಿಕ ಬಳಸೋದ್ರಿಂದ ಮಣ್ಣಿನ ಒಂದು ಗುಣಮಟ್ಟ ಕಡಿಮೆ ಆಗೋತೇ ಹೋಗ್ತದೆ ಪ್ರತಿ ವರ್ಷ. ಆಮೇಲೆ ಕುರಿ ಗೊಬ್ಬರಗಳನ್ನ ನಾವು ಬಳಸೋದ್ರಿಂದ ಪ್ರತಿ ವರ್ಷ ಅದು ಉತ್ಕೃಷ್ಟ ಹೆಚ್ಚಾಕೋತ ಹೋಗ್ತದೆ ತಿಳಿದ್ರಿ, ಒಳ್ಳೆಯದು. ಈಗ ಆಡು ಸಾಕಾಣಿಕೆಗೆ ಏನಾರೇ ನಾವು ಬರಬೇಕು ಅನ್ನುವಂತ ಯುವಕರಿಗಾಗ್ಲಿ ಅಥವಾ ಈಗಾಗಲೇ ಒಂದು ಹಳೆ ಪದ್ಧತಿಯಿಂದ ಆಡು ಸಾಕಾಣಿಕೆ ಮಾಡ್ತಿರ್ತಾರ, ಅವರು ಈ ಒಂದು ಹೊಸ ಪದ್ಧತಿಗೆ ನಾವು ಮಾಡಬೇಕು ಅಂತೇಳಿ ಅಂದವರಿಗೆ ತಾವು ಏನ್ ಸಂದೇಶ ನೀಡಲಿಕ್ಕೆ ಇಷ್ಟಪಡ್ತೀರಿ? ಸರ್, ಹಳೆ ಪದ್ಧತಿ ಏನಾಗ್ತದೆ, ತಿರುಗಾಡಿಸಿ ಮೇಯಿಸೋದು. ಈ ಕೆಲವೊಬ್ರು ಹೇಳ್ತಾರೆ, ನಮ್ಗೆ ಹೇಳಿದ್ರೆ ಮೊದಲ, ಇದು ಭಯಂಕರ ತಿರುಗಾಡಿ ಮೇಯುವ ಪ್ರಾಣಿ ಇದು, ಇದು ಒತ್ತಟೆ ಹಾಕಿದ್ರೆ ಮೈಯುದಿಲ್ಲ ಅಂತ ಹೇಳಿದ್ರೆ ನಾನು ಪ್ರಯತ್ನ ಮಾಡಿ ನೋಡಿದೆ ಸರ್, ಹಾಗೇನಿಲ್ಲ. ಅದು ಈಗ ನೋಡ್ರಿ, ಒಬ್ಬ ಮನುಷ್ಯನಿಗೆ ಊಟ ಮಾಡಿಸಿ, ಚೆನ್ನಾಗಿ ಊಟ ಮಾಡಿಸಿ, ಇಲ್ಲೇ ಎಲ್ಲಿ ಹೋಗ್ಬಿಡಪ್ಪ, ಇಲ್ಲೇ ಊರಾಗೆ ಕುಂದ್ರು ಅಂತ ಯಾಕೆ ಹೇಳಿದ್ರೆ, ಊರಾಗ ಅಲ್ಲೇ ತಿರುಗಾಡ್ತಾನೆ, ಅಲ್ಲೇ ಕಟ್ಟಿ ಕುಂದಿರ್ತಾನೆ, ಮತ್ತೆ ಮನೆ ಮನ್ಕೋತಾನೆ, ಊಟ ಮಾಡ್ತಾನೆ, ಅದು ಎರಡು ಮೂರು ತಿಂಗಳದಾಗ ದಮ್ಮ ಆತಾನ್ರು, ಬಣ್ಣನೂ ಬರ್ತದೆ. ಅದೇ ರೀತಿಯಾಗಿ ಇದು ಪ್ರಾಣಿನೂ ಅಳವಡಿಸ್ತವ್ರಿ. ಅದಕ್ಕೆ ಬೇಕಾದ ಪೌಷ್ಟಿಕಾಂಶಗಳನ್ನು ಹಾಕಿ, ಅದಕ್ಕೆ ಬೇಕಾದ ಆಹಾರಗಳನ್ನು ಹಾಕಿ, ಅದಕ್ಕೆ ತೃಪ್ತಿ ಮಾಡಿ, ಹೊಟ್ಟೆ ತುಂಬ ಅವನಿಗೆ ಬಿಟ್ಟು ಅಲ್ಲೇ ಬಿಟ್ರೆ, ಅಲ್ಲೇ ದಡ್ಡಾಗೆ ಇದ್ರೆ ಅದು ಆರಾಮದಿಂದ ಇರ್ತದೆ. ಇನ್ನೊಂದ್ರೆ, ಅದು ಕುರಿ ಮತ್ತು ಆಡು ಒಂದು ದಿವಸದಲ್ಲಿ 7-10 ಕಿಲೋಮೀಟರ್ ತಿರುಗುತ್ತಾರೆ ಒಂದ್ ದಿವಸಕ್ಕೆ. ಅದು ಯಾವ್ದು ಆಹಾರ ತಿತ್ತದ ಗೊತ್ತಿಲ್ಲ, ಯಾವಷ್ಟು ಪ್ರಮಾಣದ ತಿತ್ತದ ಗೊತ್ತಿಲ್ಲ, ಎಷ್ಟು ಪೌಷ್ಟಿಕಾಂಶಗಳು ಅದರೊಳಗೆ ಅದ ನಮ್ಗೆ ಗೊತ್ತಾಗಲ್ರಿ. ಅದು ಎಷ್ಟು ಹೊಟ್ಟೆ ತುಂಬೋದೋ ಇಲ್ಲ ಗೊತ್ತು, ಬರೀ ಹೊಟ್ಟೆ ಉಬ್ಬೋದ್ರಿಂದ ನಾವು ನೋಡ್ತೀವಿ ಹೊಟ್ಟೆ ತುಂಬೋದಪ್ಪ ನಾ ಮಾಡಿದ್ದು. ಅದು ಏನ್ ತಿಂದದ ಅದು ಬಹಳ ಮುಖ್ಯ ಐತ್ರಿ, ಎಷ್ಟು ಪ್ರಮಾಣದಾಗ ತಿಂದದ ಅದು ಬಹಳ ಮುಖ್ಯ ಐತಿ. ಇನ್ನೊಂದು, ತಿರುಗಾಡಿ ಮೇಯ್ದ್ರೆ 8-10 ಕಿಲೋಮೀಟರ್ ದಿವಸ ತಿರುಗಾಡೋದ್ರಿಂದ ಅದರ ಶಕ್ತಿ ವ್ಯಯ ಆಗ್ತಾರೆ, ವೇಸ್ಟ್ ಆಗ್ತದೆ ಅದರ ಶಕ್ತಿ. ಆ ವೇಸ್ಟ್ ಆಗೋದ್ರಿಂದ ಅದಕ್ಕೆ ನಮ್ಗೆ ಬಲಿಷ್ಠವಾದ ಸಿಗುದಿಲ್ಲ, ಮಾಂಸ ಹೆಚ್ಚು ಬೆಳವಣಿಗೆ ಆಗಲ್ಲ. ನಮ್ಮ ಕುರಿ ಸಾಕಾಣಿಕೆಯಲ್ಲಿರುವ ಪ್ರಮುಖ ಉದ್ದೇಶನೇ ಮಾಂಸೋತ್ಪಾದನೆ. ಈ ಒಂದು ಬಿಟ್ಟು ಮೇಯಿಸೋದ್ರಿಂದ ಅದು ತಿರುಗಾಡಿ ಅದು ಮಾಂಸ ಅಂದ್ರೆ ತನ್ನ ತಿಂದ ಆಹಾರವನ್ನ ಮಾಂಸ ಮಾಡಿಕೊಳ್ಳಾರದೆ ಶಕ್ತಿ ರೂಪದೊಳಗೆ ವ್ಯಯ ಆಗ್ತದ. ಅದಕ್ಕೆ ನಾವು ಒಂದೇ ತೌಲಿ ಕಟ್ಟೋದ್ರಿಂದ ಅದು ಮಾಂಸ ಆಗಿ ಸ್ಟೋರ್ ಮಾಡಿ ಇಡ್ತದೆ ಶರೀರದೊಳಗೆ ತಿಂದ ಆಹಾರನ್ನ. ಇದರಿಂದಾಗಿ ಹೆಚ್ಚಿನ ಲಾಭ ಬರ್ತದೆ ಅಂತ ಹೇಳಿದ್ರಿ, ಒಳ್ಳೆಯದು, ಒಳ್ಳೆ ಮಾಹಿತಿ ನೀಡಿದ್ರಿ. ಸ್ವಲ್ಪ ತಮ್ಮ ಕುಟುಂಬದವರು ಒಂದು ಸಹಾಯ ಸಹಕಾರ ಇದ್ರಾಗ ಯಾವ ರೀತಿ ಅದ ಸ್ವಲ್ಪ ನಮಗೆ ಮಾಹಿತಿ ನೀಡಿರಲ್ಲ, ಇಷ್ಟುವರೆಗೆ ತಮ್ಮ ಸಾಧನೆ ಹೇಳಿದ್ರಿ. ನನ್ನ ಕುಟುಂಬದವ್ರೆ, ನನ್ನ ಹೆಂಡತಿ BSc B.Ed, ಒಂದು ಮಗು ಇದೆ. ಆ ಮಗುನ ಮಾಡ್ಕೊಂತ ನನಗೆ ಫ್ರೀ ಬಿಡ್ತಾರೆ ನನ್ನ ಕೆಲಸ ಮಾಡ್ಲಕ್ಕ. ನನಗೆ ಯಾವಾಗ ಬೇಕಾದ್ರೆ ರಾತ್ರಿ ಅಂದ್ರೆ ರಾತ್ರಿ ಹೋಗ್ತೀನಿ ತೋಟಕ್ಕೆ, ಹಗಲಂದ್ರೆ ಹಗಲು ಹೋಗ್ತೀನಿ, ಇಲ್ಲಿ ಟ್ರೈನಿಂಗ್ ಕೊಡ್ಲಕ್ ಹೋಗ್ತೀನಿ, ಮುಂಜಾನೆ ಹೋಗ್ತೀನಿ, ಒಟ್ಟೆ ಟೈಮ್ ಹೆಚ್ಚಿಗೆ ಕೊಡೋದಲ್ರಿ. ಅಂದ್ರೆ ಅವರು ನನ್ನ ಜೋಡಿ ಬಹಳ ಕೋಆಪರೇಟ್ ಮಾಡ್ತಾರೆ, ಎಲ್ಲದ್ರೊಳಗೆ ಕೋಆಪರೇಟ್ ಮಾಡ್ಕೊಂಡು ನಾವು ಹೋಗ್ತೇವ್ರಿ ಸರ್. ಎಲ್ಲದರಿಂದ ಸಹಕಾರ ಅದ ಅಂತ ಹೇಳಿದ್ರಿ, ಒಳ್ಳೆಯದು. ಇಷ್ಟೆಲ್ಲ ಮಾಹಿತಿ ನೀಡಿದ್ರಿ, ಈಗ ತರಬೇತಿ ನೀಡ್ತೀನಿ ಅಂತ ಹೇಳಿದ್ರಿ. ರೈತರು ಅದು ತಮಗೆ ಸಂಪರ್ಕ ಮಾಡಬೇಕು, ನಾವು ಪ್ರತ್ಯಕ್ಷನೇ ನಿಮಗೆ ಭೇಟಿ ಆಗ್ಬೇಕಾದ್ರೆ ಯಾವ ರೀತಿ ಬಂದು ಭೇಟಿ ಆಗ? ನನಗೆ ಬಿಜಾಪುರ ಜಿಲ್ಲಾ ಬಂದು ಸಿಂದಗಿ ತಾಲೂಕು ಸಿಂದಗಿಯಲ್ಲಿ ಬಂದು ನನಗೆ ಫೋನ್ ಹಚ್ಚಿದ್ರೆ, ನನ್ನ ನಂಬರ್ ಕೊಡ್ತೇನೆ, ಫೋನ್ ಹಚ್ಚಿದ್ರೆ ಆ ಫೋನ್ ನಲ್ಲಿ ನಾನು ರಿಸೀವ್ ಮಾಡ್ಕೊಂಡು ಅಡ್ರೆಸ್ ಹೇಳ್ತೀನಿ. ಸಿಂದಗಿ ಬಂದ್ರೆ ಸಿಂದಗಿಯಲ್ಲಿ ಕುರಿ ಮತ್ತು ಆಡು ಸಾಕಾಣಿಕೆ ಸಲಹಾ ಕೇಂದ್ರ ಅಂತ ಇದ್ರಿ. ಇಲ್ಲಿ ತಹಶೀಲ್ದಾರ್ ಆಫೀಸ್ ಹತ್ರ ಮನಗುಳಿ ದವಾಖಾನೆ ಅಪೋಸಿಟ್ ಮೊಗಲಾಯಿ ಕಾಂಪ್ಲೆಕ್ಸ್ ನಲ್ಲಿ ಕುರಿ ಮತ್ತು ಆಡು ಸಾಕಾಣಿಕೆ ಸಲಹಾ ಕೇಂದ್ರ, ದ ಕನ್ಸಲ್ಟೆನ್ಸ್ ಆಫ್ ಸೀಪ್ ಅಂಡ್ ಗೋಟ್ ಫಾರ್ಮಿಂಗ್. ಇದು ಯಾವ ರೀತಿ ಮಾಡಬೇಕು ಅನ್ನೋದು ಅಲ್ಲಿ ಕೇಳ್ತಾನೆ. ಇನ್ನೊಂದು, ಅಲ್ಲಿ ನಮ್ಮ ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ತೋಟಕ್ಕೆ ತೋರಿಸ್ತೇನೆ, ಬಂದವರಿಗೆ ಅವ್ರಿಗೆ ಏನು ಇನ್ಫಾರ್ಮೇಶನ್ ಬೇಕು ಹೇಳ್ತೇನೆ. ಅದು ಯುವಕರು ಮತ್ತು ಹೊಲ ಜಮೀನು ಇದ್ದವರು ಇದು ಮಾಡಿದ್ರೆ ಬಹಳ ಸಕ್ಸಸ್ ಆತರಿ. ಈಗ ನಾನು ಸಾಲಿ ಕಲ್ತೀನಿ, ನಾನು BA ಕಲ್ತೀನಿ, BCOM ಕಲ್ತೀನಿ ಅಂತ ಸುಮ್ ಕುಂದ್ರಬಾರ್ರಿ. ಇದು ಕಲ್ತ ನೌಕರಿ ಮಾಡೋದಕ್ಕೆ ಏನು ಪ್ರಶ್ನೆನೆ ಇಲ್ರಿ, ಹಣ ಗಳಿಸೋದಕ್ಕೆ ಮತ್ತೆ ಸಾಲಿ ಕಲಿಯಲಿಕ್ಕೆ ಏನು ಸಂಬಂಧ ಇಲ್ಲ. ಸಾಲಿ ಕಲಿಯೋದು ನಾಲೆಜ್ ಕ್ಯಾ ಕಲೀರಿ, ಒಂದು ಒಳ್ಳೆ ಕ್ಯಾರೆಕ್ಟರ್ ಬಿಲ್ಡ್ ಮಾಡಕ್ ಕಲೀರಿ. ನಮ್ಮ ದೇಶನ ಹ್ಯಾಂಗ್ ಮುಂದ್ ತರಬೇಕು, ನಮ್ಮ ಫ್ಯಾಮಿಲಿ ಆರ್ಥಿಕವಾಗಿ ಸಬಲ ಇತ್ತಂದ್ರೆ ನಮ್ಮನ್ನ ನೋಡಿ 4 ಮಂದಿಗೆ ನಾವು ಎಷ್ಟು ಸಾಧ್ಯ ಸಹಾಯ ಮಾಡೋಣ. ಆರ್ಥಿಕವಾಗಿ ಮುಂದ್ ಬರಲಿಕ್ಕೆ ಅವ್ರಿಗೊಂದು ಪ್ರೇರಣೆ ಕೊಡೋಣ. ಅವ್ರು ಕಲ್ತವ್ರು ಎಲ್ಲರೂ ನೀವು ಮುಂದ್ ಬಂದ್ರೆ ನಾವು ನಮ್ಮ ಆರ್ಥಿಕವಾಗಿನೂ ಸಬಲ ಆಗ್ತೀವಿ, ನಾವು ಮಾನಸಿಕವಾಗಿನೂ ಟೆನ್ಷನ್ ಫ್ರೀ ಇರ್ತೀವಿ. ಯಾಕಂದ್ರೆ ಹಣ ಇದ್ರೆ ಟೆನ್ಷನ್ ಇರೋದಲ್ರಿ ಮನುಷ್ಯಗೆ, ಹಣ ಇರಲಿಲ್ಲ ಅಂದ್ರೆ ಟೆನ್ಷನ್ ಇರ್ತದೆ. ಈಗ ಕಲ್ತವ್ರು ಬಹಳ ಅದಾವ್ರು ಸರ್, ಯುವಕ ಯುವತಿಯವ್ರನ್ನ ನೋಡ್ತೀನಿ, ಕಲ್ತವ್ರ ಅದರ ಆದ್ರೆ ಅವ್ರ ಮುಖ ಬಾಡಿರ್ತದೆ. ಯಾಕಂದ್ರೆ ಅವ್ರ ಹತ್ರ ಹಣ ಇರೋದಿಲ್ಲ, ದಾರಿ ಇರೋದಿಲ್ಲ. ಇದೊಂದು ಒಳ್ಳೆ ದಾರಿ ಐತ್ರಿ ಅದು, ಹಣ ಗಳಿಸಲಕ್ಕ ಮತ್ತು ಫ್ರೀಡಮ್, ಫ್ರೀಡಮ್ ವಿತ್ ರೆಸ್ಪಾನ್ಸಿಬಿಲಿಟಿ. ನಮ್ಗೆ ಜವಾಬ್ದಾರಿನೂ ಇರ್ತದ, ಸ್ವತಂತ್ರನೂ ಇರ್ತದೆ. ನಮ್ ಕೆಲಸ ನಾವು ಮಾಡೋದು ಚೆನ್ನಾಗಿ ಮಾಡ್ಕೊಂಡ್ ಮತ್ತೆ ನೀವು ಆರಾಮ ನಿಂತಿರ್ಗಾಡ್ರಿ. ಹಣನೂ ಇರ್ತದ, ಹಣನೂ ಬರ್ತಿರ್ತದ, ನಿಮ್ಗೆ ಅಲ್ಲಿ ಬರ್ತಿರ್ತದ, ನಿಮ್ ಮನಸ್ಸಿಗೆ ಸಂತೋಷ ಇರ್ತದೆ. ನಾನು ಕಲ್ತ ಕಿಸನ್ನ BA ಕಲ್ತಿಯ ನಾನು ಕುರಿ ಯಾಕೆ ಇಲ್ಲಪ್ಪ, ಕುರಿ ಯಾಕೆ ಮಾಡ್ಲಿ ಅಂತ ಹಂಗ ವಿಚಾರ ಮಾಡ್ಬೇಡ್ರಿ. ಇದು ಸ್ವತಂತ್ರತೆ ಐತಿ, ಮತ್ತು ಇದು ಪ್ಯೂರ್ ಲೀಗಲ್ ವೇ ಟು ಅರ್ನ್ ಮನಿ. ಹೌದಲ್ರಿ, ನೀವು ಇದು ಮಾಡ್ಕೋತ ಮತ್ತ ನೌಕರಿ ಅಂದ್ರೆ ಎಷ್ಟು ಜನರಿಗೆ? ಮೊನ್ನೆ ನೋಡಿ ಸರ್, ನನ್ನ ಪೇಪರ್ ನೋಡಿದೆ, 1300 SDC ಏನ್ ಪೋಸ್ಟ್ ಇದ್ವು ಅಂತ ನನ್ಗೆ ಗೊತ್ತಿಲ್ಲ. 1300 ಪೋಸ್ಟ್ಗೆ 19 ಲಕ್ಷ ಅಪ್ಲಿಕೇಶನ್ ಹೋಗ್ಯವ್ರಿ. ಅಂದ್ರೆ ಏನ್ ಮಾಡ್ಬೇಕ್ರಿ, ಎಲ್ಲಿಂದ ಬರಬೇಕು? ಜಮೀನು ಸಾಕಷ್ಟು ಅದ ಮಾಡೋರಿಲ್ಲ. ನಾವು ಜಮೀನನ್ನು ಬಿಟ್ಟು ನೌಕರಿಯ ಹುಡುಕಾಡ್ಕೋತವ್ರೆ ಎಷ್ಟು ಜನರಿಗೆ ನೌಕರಿ? ನೌಕರಿ ಅಂದ್ರೆ ಏನ್ರಿ? ತಿಂಗಳ ತಿಂಗಳ ಪಗಾರ ಬರ್ತದೆ, ಅದು ಪಗಾರ ಎಲ್ಲಿದ ಬರ್ತದೆ? ಜನರಿಂದನೇ ಬರೋದು. ನಾವು ರೈತರು ಬಲಡ್ಡೆ ಆದ್ರೆ ಎಲ್ಲ ನೌಕರಿನೂ ಬಲಡ್ಡೆ ಇರ್ತವೆ, ಎಲ್ಲರೂ ಆರಾಮದಿಂದ ಇರ್ತದೆ, ದೇಶ ಆರಾಮದಿಂದ ಇರ್ತದೆ. ನಾವು ರೈತರೇ ನಾವು ಹಿಂದ ಇಟ್ಟು ಹಾಕಿದ್ರೆ ಮುಂದೆ ಯಾವುದು ಏನು ಆಗುದಿಲ್ಲ. ಅದಕ್ಕೆ ನಾವು ಕೃಷಿ ಕಡೆ ಹೆಚ್ಚು ಒತ್ತು ಕೊಡೋಣ್ರಿ, ಕುರಿ ಮತ್ತು ಆಡು ಸಾಕಾಣಿಕೆ ಕಡೆ ಹೆಚ್ಚು ಒತ್ತು ಕೊಡೋಣ. ಅದರ ಸಂಬಂಧ ಅಂದ್ರೆ ಯುವಕರಿಗೆ ಯುವತಿಯರಿಗೆ ನಾ ಹೇಳ್ತೇನೆ, ಕುರಿ ಒಳ್ಳೆ ಬಿಸಿನೆಸ್, ಪ್ರಾಫಿಟೇಬಲ್ ಬಿಸಿನೆಸ್ ಐತಿ. ನೀವು ಹೋಗ್ರಿ, 10 ಆಡು ಮಾಡ್ದವ್ ಏನೂ ಮಾಡಿಲ್ಲಪ್ಪ, ಬಾಳ ಬಡವದನ್ನು 10 ಮಾಡಿದ್ರು 1 ಲಕ್ಷ ರೂಪಾಯಿ 1 ವರ್ಷ ಕಳಿಸ್ತಾನ್ರಿ, ಎಲ್ಲ ಕರ್ಸ್ತಾರೆ. ಈಗ ಹೇಳಿದ್ರಿ ತಾವು ದೂರವಾಣಿ ಕರೆ ಮಾಡಿದ್ರೆ ನಾವು ಅವರಿಗೆ ತೋಟ ಕರ್ಕೊಂಡು ಹೋಗ್ತೀನಿ ಅಂತೇಳಿ ದೂರವಾಣಿ ಸಂಖ್ಯೆ ಹೇಳ್ರಲ್ಲ 9880272 ಇನ್ನೊಮ್ಮೆ ಹೇಳ್ರಿ ದೂರವಾಣಿ ಸಂಖ್ಯೆನ 9880272 ಒಳ್ಳೆಯದು. ಇದುವರೆಗೆ ಸಾಕಷ್ಟು ವಿವರವಾಗಿ ಆಡು ಸಾಕಾಣಿಕೆ ಬಗ್ಗೆ ಮಾಹಿತಿ ನೀಡಿದ್ರಿ. ಮಾಹಿತಿ ನೀಡಿದ್ದಕ್ಕಾಗಿ ರೈತರ ಪರವಾಗಿ ಹಾಗೂ ಆಕಾಶವಾಣಿ ಕೇಂದ್ರದ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮ